ಗೌರಿಬಿದನೂರಿನಲ್ಲಿ ನಾಳೆ ಕುಸುಂಸಿ ಯೋಜನೆಗೆ ಚಾಲನೆ. ಕರಾವಳಿ ಸೇರಿದಂತೆ ರಾಜ್ಯದ ಹಲವೆಡೆ ಗಾಳಿಯ ಜೊತೆ ಭಾರೀ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50. ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಮಾವಿನ ವೈಜ್ಞಾನಿಕ ಮಾಗಿಸುವ ವಿಧಾನಗಳ ಕುರಿತು ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೈ ಕಾಂತರಾಜ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಾತುಕತೆಯಲ್ಲಿ ಅರಕಲಗೂಡು ವಿಮತ ಸುದನ್. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನ ಉತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನ ಉತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾವಿನ ವೈಜ್ಞಾನಿಕ ಮಾಗಿಸುವ ವಿಧಾನಗಳು, ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೈ ಕಾಂತರಾಜ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ವೈಜ್ಞಾನಿಕ ಮಾಗಿಸುವ ವಿಧಾನ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದೇವೆ. ಮಾವಿನ ಹಣ್ಣು ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ, ಎಲ್ರಿಗೂ ಕೂಡ ಇಷ್ಟವಾಗುತ್ತೆ. ಅದಕ್ಕೇನೆ ಮಾವನ್ನ ಹಣ್ಣುಗಳ ರಾಜ ಅಂತ ಹೇಳಿ ಕರೆಯಲಾಗುತ್ತೆ. ಈ ಹಣ್ಣುಗಳ ರಾಜ ನಮಗೆ 1 ವರ್ಷದಲ್ಲಿ 1 ಸಾರಿ ಮಾತ್ರ ಸಿಗುವಂಥದ್ದು. ಆ ಕಾರಣಕ್ಕಾಗಿ ಎಲ್ಲರೂ ಹೆಚ್ಚಾಗಿ ಇಷ್ಟಪಡ್ತೀವಿ, ಅದನ್ನ ತಿನ್ಬೇಕು ಅಂತ ಹೇಳಿ ಬಯಸ್ತೀವಿ, ಕೊಂಡ್ಕೊಂಡು ತಿಂತೀವಿ. ಆದ್ರೆ ಈ ಹಣ್ಣನ್ನ ಹಣ್ಣು ಮಾಡುವಂತಹ ಸಂದರ್ಭದಲ್ಲಿ ಹೇಗೆ ಹಣ್ಣನ್ನ ಮಾಡಲಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗುತ್ತೆ. ಈ ಮಾವಿನ ಹಣ್ಣು ಬಂದು ಹೊಸ್ತರಲ್ಲಿ ತಿಂದಂತಹ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಆಗುತ್ತೆ ಅಂತ ಹೇಳಿ ಅನೇಕರು ಹೇಳ್ತಾರೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ಮಕ್ಕಳ ಆರೋಗ್ಯದ ಮೇಲೆ ಅನೇಕ ದುಷ್ಪರಿಣಾಮಗಳನ್ನ ಇದು ಉಂಟು ಮಾಡುತ್ತೆ ಅನ್ನುವಂಥದ್ದು. ಇದು ಯಾಕೆ ಹೀಗೆ ಆಗುತ್ತೆ, ಈ ಮಾವಿನ ಹಣ್ಣಿನ ದೋಷವೋ ಇದು, ಅಥವಾ ಮಾವಿನ ಕಾಯನ್ನ ಮಾಗಿಸುವ ಸಂದರ್ಭದಲ್ಲಿ ಆಗ್ತಕ್ಕಂತಹ ಕೆಲವೊಂದು ಚಟುವಟಿಕೆಗಳು ಏನಿರುತ್ತೋ ಅಲ್ಲಿ ಆಗ್ತಾ ಇರತಕ್ಕಂತಹ ದೋಷವೋ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಮಾವು ಹಣ್ಣಾಗ್ಲೇಬೇಕಲ್ವಾ, ಹಣ್ಣಾದ್ರೆ ಮಾತ್ರ ನಾವು ಅದನ್ನ ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಮಾವನ್ನ ವೈಜ್ಞಾನಿಕವಾಗಿ ನಾವು ಹೇಗೆ ಮಾಗಿಸ್ತಕ್ಕಂಥದ್ದು, ಯಾವ ವಿಧಾನವನ್ನ ಅನುಸರಿಸಿ ಮಾವನ್ನ ನಾವು ಮಾಗಿಸಿದ್ರೆ ಅದು ಆರೋಗ್ಯಕ್ಕೆ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಕೊಯ್ಲೋತ್ತರ ನಿರ್ವಹಣಾ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೈ ಕಾಂತರಾಜ್ ಅವರು. ಡಾಕ್ಟರೇ ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಈಗ ಮಾವಿನ ಹಣ್ಣಿನ ಒಂದು ಕಾಲ, ಈ ಕಾಲದಲ್ಲಿ ನಾವು ಇದ್ದೇವೆ. ಈಗ ಎಲ್ಲೆಡೆಯೂ ಕೂಡ ಮಾವಿನ ಹಣ್ಣು ಸಿಗ್ತಾ ಇದೆ. ಈ ಮಾವಿನ ಹಣ್ಣಿನ ಬಗ್ಗೆ, ಈ ಬೆಳೆಯ ಬಗ್ಗೆ ಒಂದಷ್ಟು ಪರಿಚಯವನ್ನ ಮಾಡಿಕೊಡಿ. ಮಾವು ತಮಗೆಲ್ಲ ಗೊತ್ತಿರಬಹುದು, ತಾವು ಹೇಳಿದಾಗೆ ಇದು ಹಣ್ಣಿನ ರಾಜ. ಯಾಕಂದ್ರೆ ಅದರದೇ ಆದಂತ ಸ್ವಾದ ಇದೆ, ಬೇರೆ ಯಾವುದೇ ಹಣ್ಣಿನಲ್ಲಿರುವ ಸ್ವಾದ ಅದರಲ್ಲಿದೆ. ಹಾಗಾಗಿ ಹೆಚ್ಚು ಜನಪ್ರಿಯವಾದ ಒಂದು ಹಣ್ಣು, ಅದಕ್ಕೆ ಅದನ್ನ ಮಾವಿನ ರಾಜ ಅಂತ ಕರೀತಾರೆ. ಅದೇ ರೀತಿ ಹಣ್ಣಿನಲ್ಲಿ ಅನೇಕ ಜೀವಸತ್ವಗಳಿದೆ. ನಮಗೆ ವಿಟಮಿನ್ ಎ ಅಂತ ಹೇಳ್ತೀವಿ, ಅದು ಯಥೇಚ್ಛವಾಗಿದೆ. 4800 ಇಂಟರ್ನ್ಯಾಷನಲ್ ಯೂನಿಟ್ ಅಷ್ಟು ನಮಗೆ ವಿಟಮಿನ್ ಎ ಇದೆ. ವಿಟಮಿನ್ ಎ ಹೆಚ್ಚಾಗಿರೋದ್ರಿಂದ ನಮಗೆ ಅನೇಕ ರೋಗಗಳಿಗೆ ಇದು ಉಪಯುಕ್ತವಾಗಿದೆ. ಅದಕ್ಕೋಸ್ಕರ ಅದನ್ನ ಹಣ್ಣಿನ ರಾಜ ಅಂತ ಒಂದು ಹೆಸರನ್ನು ಇದು ಮಾಡಿದೆ. ತಾವು ಹೇಳ್ದಂಗೆ ಹಣ್ಣು ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಅದು ವೈಜ್ಞಾನಿಕವಾಗಿ ಹಣ್ಣು ಮಾಡೋದು ಅಂದ್ರೆ ಕೃತಕವಾಗಿ ಹಣ್ಣು ಯಾಕೆ ಮಾಡಬೇಕು ಅಂದ್ರೆ, ಹಣ್ಣು ಮಾಗುವುದರಲ್ಲೇ ಎರಡು ವಿಧ ಇದೆ. ಒಂದು ಅದಾಗೆ ಮರದಲ್ಲೇ ಹಣ್ಣಾಗುವಂಥದ್ದು ನೈಸರ್ಗಿಕವಾಗಿ, ಕೆಲವು ಹಣ್ಣುಗಳು ಕಿತ್ ಮೇಲೆ ಹಣ್ಣಾಗುವಂಥದ್ದು, ಮರದಲ್ಲೂ ಆಗುತ್ತೆ ಇಲ್ಲ ಕಿತ್ ಮೇಲೂ ಹಣ್ಣು ಮಾಡಬಹುದು. ಎರಡು ಟೈಪ್ ನಾವು ಹಣ್ಣುಗಳನ್ನ ವಿಧಗಳನ್ನು ಮಾಡ್ತೀವಿ. ಇಲ್ಲಿ ಈ ಮಾವಿನ ಹಣ್ಣು ನಾವು ಮರದಲ್ಲೂ ಹಣ್ಣಾಗತ್ತೆ, ಬಟ್ ಬಹಳ ದಿನ ಬೇಕಾಗತ್ತೆ. ಬಲ್ತಂತ ಮಾವನ್ನ ಕಿತ್ ಬಿಟ್ಟು ನಾವು ಹಣ್ಣು ಮಾಡ್ಬೇಕಾಗತ್ತೆ. ಅದೇ ನೀವು ಪೈನಾಪಲ್ ಅಂತ ಹಣ್ಣುಗಳು, ಅದು ನಾವು ಕಿತ್ ಬಿಟ್ರೆ ಹಣ್ಣಾಗಲ್ಲ, ಅದು ಗಿಡದಲ್ಲೇ ಹಣ್ಣಾಗಬೇಕಾಗತ್ತೆ. ಹೀಗೆ ಎರಡು ವಿಧಗಳನ್ನಾಗಿ ನಾವು ವಿಂಗಡಿಸಿದ್ದೀವಿ. ಈ ಮಾವನ್ನ ಮಾಗಿಸ್ತಕ್ಕಂಥದ್ದು ಬಹಳ ಒಂದು ಮುಖ್ಯವಾದಂತಹ ಒಂದು ಅಂಶ ಅಂತ ಹೇಳಿ, ಏನು ಇದರ ಒಂದು ಪ್ರಾಮುಖ್ಯತೆ ಅಂತೀರಿ? ಈಗ ತಮಗೆಲ್ಲ ಗೊತ್ತಿರಬಹುದು, ಈಗ ಒಂದು ಕಾಯನ್ನ ಕಟಾವ್ ಮಾಡಿದ ತಕ್ಷಣ ನಾವು ಇವತ್ತೇ ತಿನ್ಬೇಕು ಅಂದ್ರೆ ಆಗೋದಿಲ್ಲ. ಅದನ್ನ ನೀವು ಹುಲ್ಲಲ್ಲಿ ಹಾಕಿಟ್ರೆ ಅದೊಂದು 3 ದಿನ 4 ದಿನ 5 ದಿನ ಒಂದು ವಾರ ಬೇಕಾಗತ್ತೆ ಹಣ್ಣಾಗಕ್ಕೆ. ಅದೇ ರೀತಿ ಪಕ್ವಕ್ಕೆ ಬಂದ ಕಾಯಿಗಳನ್ನು ಮಾಗಿಸಬೇಕಾಗತ್ತೆ, ಕೆಲವು ತಂತ್ರಜ್ಞಾನಗಳು ಬೇಕಾಗತ್ತೆ. ಪಕ್ವಕ್ಕೆ ಬಂದ ಕಾಯಿಗಳು ಗಾಳಿ ಆಡದ ಕೋಣೆಯಲ್ಲಿಟ್ಟು ಅದನ್ನ ಒಂದು ತಾಪಮಾನದಲ್ಲಿ ಕೊಡುವುದರಿಂದ ಅದು ವಾಡಿಕೆ ಹುಲ್ಲಲ್ಲಿ ಹಾಕಿಟ್ಟು ಹಣ್ಣು ಮಾಡಬೇಕು. ಆದರೆ ಅದು 1 ವಾರದಿಂದ 4 ದಿನ 5 ದಿನ 1 ವಾರ ಅದರ ಪಕ್ವತೆಯ ಮೇಲೆ ಅದು ಹಣ್ಣಾಗ್ತಾ ಬರುತ್ತೆ. ಮತ್ತೆ ಎಲ್ಲ ಒಂದು 20 ಹಣ್ಣು ನಾವು ಹಾಕಿಟ್ರೆ ಎಲ್ಲ 20 ಹಣ್ಣು ಒಂದೇ ದಿನ ಹಣ್ಣಾಗಲ್ಲ, ಕೆಲವು ಬೇಗ ಹಣ್ಣಾಗ್ತವೆ, ಕೆಲವು ಇನ್ನೊಂದು 2-3 ದಿನ ಬಿಟ್ಟು ಹಣ್ಣಾಗುತ್ತೆ. ಅವಾಗ ಏನಾಗುತ್ತೆ, ನಾವೆಲ್ಲ 20 ಹಣ್ಣನ್ನು ಒಟ್ಟಿಗೆ ತೆಗೆಯಕ್ಕಾಗಲ್ಲ, ಸ್ವಸ್ವಲ್ಪ ಹಣ್ಣುಗಳನ್ನ ತಗೋಬೇಕಾಗತ್ತೆ. ಅದೇ ರೀತಿ ಈ ಪದ್ಧತಿಯಲ್ಲಿ ಮಾಗಿಸುವ ಹಣ್ಣುಗಳು ತಿನ್ನಲು ಬಹಳ ಸ್ವಾದವಾಗಿದ್ರು ನಮಗೆ ಕೆಲವು ಅನಾನುಕೂಲಗಳಿದಾವೆ. ಒಂದು, ಕಾಯಿಗಳು ಹಣ್ಣಾಗಬೇಕಾದರೆ ಹೆಚ್ಚು ಕಾಲಾವಕಾಶ ಬೇಕಾಗತ್ತೆ, ಅಂದ್ರೆ 8-15 ದಿನಗಳು ನಮಗೆ ಎಲ್ಲಾ ಹಣ್ಣುಗಳಾಗಬೇಕಾದ್ರೆ ಬೇಕಾಗ್ತವೆ ನೈಸರ್ಗಿಕವಾಗಿ. ತೂಕದಲ್ಲಿ ಕಡಿಮೆ ಆಗ್ತಾ ಹೋಗ್ತವೆ, 25% ತೂಕ ಕಡಿಮೆ ಆಗತ್ತೆ. ನಾವೀಗ 1 ಕೆಜಿ ಇತ್ತು ಅಂದ್ರೆ ನಮಗೆ ಒಂದು 750 ಗ್ರಾಮ್ ಅಷ್ಟೇ ಹಣ್ಣಿನ ತೂಕ ಸಿಗತ್ತೆ. ಒಂದೇ ಬಾರಿಗೆ ಮಾಗುವುದಿಲ್ಲ. ಈ ಎಲ್ಲಾ ಕಾರಣದಿಂದ ಕೃತಕವಾಗಿ ಮಾಗಿಸುವುದು ಬಹಳ ಮುಖ್ಯವಾಗಿರುತ್ತೆ. ಕೃತಕವಾಗಿಯೇನೋ ನಾವು ಮಾಡ್ತೀವಿ, ಆದ್ರೆ ಯಾವ ವಿಧಾನವನ್ನ ಅನುಸರಿಸಿ ಮಾಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಈಗ ಅನೇಕರು ಪ್ರಶ್ನೆಯನ್ನ ಕೇಳಬಹುದು, ನಮ್ಮ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತಕ್ಕಂಥವ್ರು, ನೈಸರ್ಗಿಕವಾಗಿ ಹಣ್ಣಾಗ್ಲಿ ಬಿಡಿ ನಾವು ನಿಧಾನಕ್ಕೆ ತಿಂತೀವಿ ಅಂತ ಹೇಳಿ ಅನ್ಬಹುದು, ಆದ್ರೆ ಅದು ಆಗಲ್ಲ. ಯಾಕೆ ಅಂತ ಅಂದ್ರೆ ಇವತ್ತು ಪ್ರತಿಯೊಂದರಲ್ಲೂ ಕೂಡ ನಾವು ವಾಣಿಜ್ಯವನ್ನು ಹುಡುಕ್ತಾ ಇದ್ದೇವೆ. ಒಂದೇ ಸಾರಿ ಹಣ್ಣಾಯ್ತು ಅಂತ ಹೇಳಿದಾಗ ಅದಕ್ಕೊಂದು ವಾಣಿಜ್ಯಿಕವಾಗಿ ಬೆಲೆ ಅನ್ನುವಂಥದ್ದು ಬರುತ್ತೆ. ಅದು 8 ದಿವಸದ ಬಿಟ್ಟು ಆಗುತ್ತೆ, 10 ದಿವಸ ಬಿಟ್ಟು ಆಗುತ್ತೆ ಅಂತ ಅಂದಾಗ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದು ಮಾರುಕಟ್ಟೆ ಮಾಡ್ತಕ್ಕಂಥದ್ದು ಎರಡು ಕೂಡ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾವ ಒಂದು ವಿಧಾನವನ್ನ ಅನುಸರಿಸಿ ಮಾಡ್ತಕ್ಕಂಥದ್ದು ಒಳ್ಳೆಯದು, ಮತ್ತೆ ಆರೋಗ್ಯಕ್ಕೆ ಪೂರಕವಾದಂತಹ ಒಂದು ವಿಧಾನ ಯಾವುದು, ಆರೋಗ್ಯಕ್ಕೆ ಮಾರಕವಾಗ್ತಿರ್ತಕ್ಕಂಥ ವಿಧಾನ ಯಾವುದು, ಯಾಕೆ ಅದು ಮಾರಕವಾಗಿ ಪರಿಣಮಿಸ್ತಾ ಇದೆ ಅಂತೀರಿ? ತಾವು ಹೇಳಿದಾಗೆ ಸ್ವಾಭಾವಿಕವಾಗಿ ಹಣ್ಣಾಗತ್ತೆ, ಸ್ವಾಭಾವಿಕ ತಿನ್ಬಹುದು ಅಂತ ಹೇಳ್ಬೋದು. ಆದ್ರೆ ಮಾರುಕಟ್ಟೆ ಹಾಗಲ್ಲ. ಮಾರುಕಟ್ಟೆಯಲ್ಲಿ ಏನಿದೆ ಅಂದ್ರೆ ಈಗಿನ ಸನ್ನಿವೇಶಗಳು, ನಾವು ಎಷ್ಟೋ ಕೋಟಿ ಜನರಿಗೆ ನಾವು ಆ ಹಣ್ಣನ್ನ ತಲುಪಿಸಬೇಕಾಗತ್ತೆ, ಇವತ್ತೇ ತಲುಪಿಸಬೇಕಾಗತ್ತೆ. ಅದನ್ನ ನಾಳೆ ತಲುಪಿಸಕ್ ಹೋಗ್ತೀವಿ ಅಂದ್ರೆ ಅವ್ರು ಇಷ್ಟಪಡೋದಿಲ್ಲ. ಆ ನಿಟ್ಟಿನಲ್ಲಿ ಈ ಹಣ್ಣನ್ನ ಕೃತಕವಾಗಿ ಮಾಗಿಸುವಲ್ಲಿ ಎರಡು ವಿಧಾನಗಳನ್ನ ಹೆಚ್ಚಾಗಿ, ಎರಡು ರಾಸಾಯನಿಕಗಳನ್ನ ನಾವು ಬಳಸ್ತೀವಿ. ಒಂದು ಕ್ಯಾಲ್ಸಿಯಂ ಕಾರ್ಬೈಡ್, ಇನ್ನೊಂದು ಇಥಿಲೀನ್ ಅಂತ ಹೇಳಿ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಯಥೇಚ್ಛವಾಗಿ ಬಾಳೆಹಣ್ಣಲ್ಲಿರ್ಬೋದು, ಮಾವಿನ ಹಣ್ಣಿನಲ್ಲಿರ್ಬೋದು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ಕೆಲವು ಅನುಕೂಲಗಳಿದ್ದಾವೆ, ಅನಾನುಕೂಲಗಳಿದ್ದಾವೆ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಹೆಚ್ಚಾಗಿ ಜನ ಬಳಕೆ ಅಂತ ಬಹಳ ಚೀಪ್ ಆಗಿ ಬಹಳ ಕಡಿಮೆ ರೇಟಲ್ಲಿ ನಮಗೆ ಸಿಗುವಂಥದ್ದು ಕ್ಯಾಲ್ಸಿಯಂ ಕಾರ್ಬೈಡ್, ಮತ್ತೆ ಹೆಚ್ಚು ಈಸಿಯಾಗಿ ಸಿಗತ್ತೆ ನಮಗೆ ಅಲ್ಲಿಗೆ. ಆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ನಾವು ಹಣ್ಣು ಮಾಡಕ್ಕೆ ಉಪಯೋಗಿಸ್ತಾರೆ, ಅದರಿಂದ ಅನೇಕ ಅನಾನುಕೂಲಗಳಿದ್ದಾವೆ. ಅದೇ ಇಥಿಲಿನ್ ಅನ್ನೋದು ರಾಸಾಯನಿಕ, ಅದು ಒಂದು ರಾಸಾಯನಿಕ, ಬಟ್ ಅದೇನು ಸ್ವಾಭಾವಿಕವಾಗಿ ನಮಗೆ ಸಿಗತ್ತೆ, ನೈಸರ್ಗಿಕವಲ್ಲಿ ಸ್ವಾಭಾವಿಕವಾಗಿ ಸಿಗತ್ತೆ. ಆ ಇಥಿಲಿನ್ ಬಳಕೆ ಮಾಡಿಬಿಟ್ಟು ಹಣ್ಣು ಮಾಡಿದ್ರೆ ನಾವು ಏನು ಸ್ವಾಭಾವಿಕವಾಗಿ ಹಣ್ಣು ಮಾಡಿದಾಗೆ ಆಗತ್ತೆ. ಈ ನಿಟ್ಟಿನಲ್ಲಿ ನಾವು ಎರಡು ವಿಧದಲ್ಲಿ ಎರಡು ರಾಸಾಯನಿಕವನ್ನು ಬಳಸಿ ನಾವು ಈ ಹಣ್ಣುಗಳನ್ನ ಮಾಡಬಹುದು. ಇನ್ನು ನೀವು ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳಿದೆ ನಾನು, ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಅದು ನಾವು ಹಣ್ಣು ಮಾಡಕ್ಕೆ ಇಟ್ಟಾಗ ಅದು ಒಂಥರ ಕಲ್ಲಿನ ರೂಪದಲ್ಲಿ ಅಥವಾ ಪೌಡರ್ ರೂಪದಲ್ಲಿ ಸಿಗತ್ತೆ. ನೀವೆಲ್ಲ ಹೇಳಿರ್ಬೋದು ಜನ ಬಳಕೆಯಲ್ಲಿ ಉಪಯೋಗ ಅಂತಂದ್ರೆ ಪೌಡರ್ ಹಾಕಿ ನಾವು ಹಣ್ಣು ಮಾಡಿದ್ವಿ ಅಂತ ಹೇಳ್ತಿರ್ತಾರೆ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಹೆಚ್ಚಾಗಿ ವ್ಯಾಪಾರಸ್ಥರು ಬಾಳೆಹಣ್ಣಲ್ಲಿರ್ಬೋದು ಮಾವಿನ ಹಣ್ಣಲ್ಲಿ ಪೌಡರ್ ಹಾಕಿ ಹಣ್ಣುಗಳನ್ನು ಮಾಡೋದು ನೋಡಿರ್ಬೋದು. ನೀವು ಮಾರುಕಟ್ಟೆಯಲ್ಲಿ ಪೌಡರ್ ಆಗಿರುತ್ತೆ ಹಣ್ಣುಗಳು, ಹಣ್ಣಾಗಿರೋದು ಪೌಡರ್ ಆಗಿರುತ್ತೆ, ನೀವು ಮಾರುಕಟ್ಟೆಯಲ್ಲೇ ನೋಡ್ತಿರ್ಬೋದು. ನಿಮಗೆ ಫೆಬ್ರವರಿ ತಿಂಗಳಲ್ಲೂ ನಮಗೆ ಹಣ್ಣು ಸಿಗೋಕೆ ಸ್ಟಾರ್ಟ್ ಆಗ್ತವೆ, ಬಟ್ ನಮಗೆ ಹೆಚ್ಚಾಗಿ ಸಿಗೋದು ಹಣ್ಣು ಏಪ್ರಿಲಿಂದ ಮೇ, ಇದರಲ್ಲಿ ನಮಗೆ ಹೆಚ್ಚಾಗಿ ಸಿಗೋದು. ಅದು ಪಕ್ವತೆಗೆ ತಕ್ಕಂತೆ ಬಂದಂತ ಹಣ್ಣು, ಅದು ರುಚಿಕರವಾಗಿರುತ್ತೆ. ನಾವು ಬೇಗನೆ ಪಕ್ವತೆಗೆ ಬರೋ ಮುಂಚೆನೆ ಕೊಯ್ಲು ಮಾಡಿನೂ ಹಣ್ಣು ಮಾಡ್ಬೋದು, ಈ ಕೆಮಿಕಲ್ ಯೂಸ್ ಮಾಡಿಬಿಟ್ಟು, ಈ ರಾಸಾಯನಿಕನ ಬಳಸಿಬಿಟ್ಟು ನಾವು ಯೂಸ್ ಮಾಡ್ಬೋದು. ಅದಕ್ಕೆ ನೀವು ಫೆಬ್ರವರಿಯಲ್ಲೆಲ್ಲಾದರೂ ಹಣ್ಣನ್ನು ತಿನ್ಬಿಟ್ರೆ ನಿಮಗೆ ಹುಳಿ ಹುಳಿ ಇರುತ್ತೆ, ಅದರದ್ದು ಸ್ವಾದ ಬರೋದಿಲ್ಲ. ಅದೇ ಈಗ ತಿನ್ನಕ್ಕೆ ಹೋದ್ರೆ ನಿಮಗೆ ಒಳ್ಳೆ ರಸಭರಿತವಾಗಿರುತ್ತೆ, ಸ್ವಾದಯುತವಾಗಿರುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅದೇನಾಗುತ್ತೆ ಅಂದ್ರೆ ಹಣ್ಣಿನಲ್ಲಿರುವ ನೀರಿನ ಅಂಶವನ್ನು ತಗೊಂಡ್ಕೊಂಡು ಅದು ಆರ್ಸನಿಕ್ ಮತ್ತೆ ರಂಜಕದ ಅಂಶವನ್ನು ಬಿಡುಗಡೆ ಮಾಡುತ್ತೆ. ಈ ಆರ್ಸನಿಕ್ ಮತ್ತೆ ರಂಜಕ ಅನ್ನೋದು ಹಣ್ಣು ಮಾಡಕ್ಕೆ ಉಪಯೋಗ ಆಗತ್ಬಿಟ್ರೆ ಅದರಿಂದ ನಾವು ಅಂತ ಪದಾರ್ಥಗಳನ್ನ ನಾವು ಸೇವಿಸಿದಾಗ ನಮಗೆ ಕ್ಯಾನ್ಸರ್ ಅಂತ ಅನೇಕ ಮಾರಕ ಕಾಯಿಲೆಗಳನ್ನ ನಾವು ಬರ್ಸ್ತಾ ಹೋಗುತ್ತೆ. ಆಹಾರ ಕಲಬೆರಿಕೆ ಕಾನೂನಿನ ಪ್ರಕಾರ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಅದನ್ನ ಯಾರೇ ಉಪಯೋಗಿಸ್ತಿದ್ರೆ ಅವರಿಗೆ ದಂಡನೂ ಇದೆ, ಅದೇ ರೀತಿ 3 ವರ್ಷ ಶಿಕ್ಷೆಗಳನ್ನು ಕೊಡಬೇಕು ಅನ್ನೋದು ಸರ್ಕಾರ ನಿರ್ಧಾರ ಮಾಡಿದೆ. ಆದ್ದರಿಂದ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಆದರೂ ಜನರು ಬಹಳ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ ಅದನ್ನ ಮಸಾಲಾ ಅಂತ ಹೇಳಿ ಬೇರೆ ಬೇರೆ ಇದರಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಈ ಒಂದು ಪದಾರ್ಥ ಉಪಯೋಗಿಸೋದ್ರಿಂದ ಅನೇಕ ಆರೋಗ್ಯಕ್ಕೆ ಪೂರಕವಾಗದಂತಹ ಒಂದು ವಸ್ತುವಾಗಿರೋದ್ರಿಂದ ಇದಕ್ಕೆ ನಾವು ಪರ್ಯಾಯವಾಗಿ ಇನ್ನೊಂದು ಕೃತಕವಾಗಿ ಹಣ್ಣು ಮಾಡಲು ಇಥಿಲಿನ್ ಅಂತ ಒಂದು ಪದಾರ್ಥಗಳನ್ನು ಬಳಸಕ್ಕೆ ಇದು ಮಾಡ್ತಾ ಹೋಗ್ತೀವಿ. ಈಗ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನುವಂಥದ್ದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರಿ. ಆದರೂ ನಮಗೆ ಹಣ್ಣು ಬಹಳ ಇಷ್ಟ ಆಗುತ್ತೆ, ಹಂಗಾಗಿ ತಿಂದ್ಬಿಡ್ತೀವಿ. ಈ ಹಣ್ಣು ಮಾಡುವಂತಹ ಸಂದರ್ಭದಲ್ಲಿ ಯಾವ ಪದಾರ್ಥವನ್ನ ಅಥವಾ ರಾಸಾಯನಿಕವನ್ನ ಬಳಕೆಯನ್ನ ಮಾಡಿಕೊಂಡು ಹಣ್ಣು ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ಪತ್ತೆ ಮಾಡಬಹುದಾ? ಪತ್ತೆ ಅಂದ್ರೆ ಹಣ್ಣು ಆಗಿರುತ್ತೆ, ಕ್ಯಾಲ್ಸಿಯಂ ಕಾರ್ಬೈಡ್ ಒಳಗೆ ಅಂತ ಬಣ್ಣ ಬರೋದಿಲ್ಲ. ಅಕಸ್ಮಾತ್ ಬೇರೆ ಇದರಲ್ಲಿ ನಾವು ಇದ್ ಮಾಡಕ್ಕಾಗಲ್ಲ, ಕಲರ್ ಮೇಲೆ ಒಂದ್ ಇದ್ ಮಾಡಬಹುದು. ಆಮೇಲೆ ನಿಮಗೆ ಹಣ್ಣಿನ ಮೇಲೆ ಪೌಡರ್ ಇರುತ್ತೆ, ಪೌಡರ್ ಇದೆ ಅಂತ ಅಂದ್ರೆ ಅದು ಕ್ಯಾಲ್ಸಿಯಂ ಕಾರ್ಬೈಡ್ ಇಂದಾನೆ ಹಣ್ಣು ಮಾಡಿರೋದು ಅಂತ. ಮತ್ತೆ ಈ ಇಂತ ಹಣ್ಣುಗಳನ್ನ ನಾವೆಲ್ಲಾದ್ರೂ ಉಪಯೋಗಿಸ್ಕೊಂಡ್ರೆ ಅದ್ರಲ್ಲಿ ಹೊಟ್ಟೆ ಉರಿ ಅಂತ ಬರೋಂಥದ್ದು, ಈಗ ಮಾವಿನ ಹಣ್ಣನ್ನು ಬಹಳ ತಿನ್ಬಿಡ್ರಿ ನಮಗೆ ವಾಂತಿ ಭೇದಿ ಆಗತ್ತೆ ಅಂತ ಹೇಳ್ತಾರೆ, ಅದರಿಂದ ಅಲ್ಲ. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಅಂಶಗಳಿರೋದ್ರಿಂದ, ರಂಜಕದ ಅಂಶಗಳಿರೋದ್ರಿಂದ ವಾಂತಿ ಭೇದಿಗಳಂತ ಇದಾಗತ್ತೆ, ಎದೆ ನೋವು ಅನ್ನಂತದ್ದು, ಎದೆ ಉರಿ ಗ್ಯಾಸ್ಟ್ರಿಕ್ ಟೈಪ್ ಅಲ್ಲಿ ಆಗುವಂತ ಕಾಯಿಲೆಗಳನ್ನ ನಾವು ನೋಡಬಹುದಾಗಿದೆ. ಒಂದು ಆ ಒಂದು ಹಣ್ಣು ಏನಿರುತ್ತೋ ಸರಿಯಾದಂತಹ ಸ್ವಾದ ಇರೋದಿಲ್ಲ, ಇದು ಒಂದು ಅಂಶ. ಎರಡನೇದಾಗಿ ಸರಿಯಾದಂತಹ ಬಣ್ಣ ಬಂದಿರೋದಿಲ್ಲ, ಇದು ಎರಡನೇ ಅಂಶ. ಮೂರನೇ ಅಂಶ, ನಾವು ಸೇವನೆಯನ್ನ ಮಾಡಿದ ನಂತರ ಹೊಟ್ಟೆ ಉರಿ ಆಗ್ತಕ್ಕಂಥದ್ದು, ವಾಂತಿ ಭೇದಿ ಆಗ್ತಕ್ಕಂಥದ್ದು, ಎದೆ ನೋವು ಕಾಣಿಸ್ಕೊಳ್ತಕ್ಕಂಥದ್ದು, ಈ ತರಹದ ಲಕ್ಷಣಗಳಿರುತ್ತೆ. ಇದರಿಂದ ನಾವು ತಿಳಿದುಕೊಳ್ಬೇಕು ಈ ಒಂದು ಹಣ್ಣನ್ನ ಹಣ್ಣು ಮಾಡಲಿಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ, ಮಾರಕದಲ್ಲಿ ಮಾರಕ ಅನ್ನುವಂತಹ ಕ್ಯಾನ್ಸರ್ನಂತಹ ಒಂದು ರೋಗಕ್ಕೂ ಕೂಡ ಇದು ಕಾರಣ ಆಗ್ತಾ ಇದೆ. ಹಾಗಾಗಿ ನಾವು ಈ ಹಣ್ಣುಗಳನ್ನ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ನಾವಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೆ ನಾವು ನೀಡ್ತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಬಹಳ ಎಚ್ಚರಿಕೆಯನ್ನ ವಹಿಸಿ ನೀಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಅಂಶ. ಹಾಗಿದ್ರೆ ಈ ಇಷ್ಟೆಲ್ಲ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರ್ತಕ್ಕಂತಹ ಕ್ಯಾಲ್ಸಿಯಂ ಕಾರ್ಬೈಡಿನ ಬದಲಾಗಿ ನಾವು ಏನನ್ನ ಬಳಕೆಯನ್ನ ಮಾಡಿಕೊಂಡು ಈ ಕಾಯಿಗಳನ್ನ ಹಣ್ಣಾಗಿ ಪರಿವರ್ತನೆಯನ್ನ ಮಾಡಬೇಕು ಅಂತೀರಾ? ಮತ್ತೆ ಹೇಗೆ ಅದರ ಬಳಕೆಯನ್ನ ಮಾಡ್ತಕ್ಕಂಥದ್ದು? ಇತ್ತೀಚಿನ ಸಂಶೋಧನೆ ಪ್ರಕಾರ ಕೃತಕವಾಗಿ ಹಣ್ಣು ಮಾಡಲು ಆಹಾರ ಮತ್ತು ಔಷಧಿ ನಿಯಂತ್ರಣಾಲಯ, ನಿಮಗೆ ಗೊತ್ತಿರಬಹುದು ICMR ಅಂತ ಹೇಳಿ ಕೇಳ್ತಿರ್ತೀವಿ ನಮಗೆ, ಅವರು ನಮ್ಮ ಆಹಾರದ ಬಗ್ಗೆ ಹೆಚ್ಚಾಗಿ ಇದ್ ಮಾಡ್ತಾ ಇರ್ತಾರೆ. ಅವರು ಪರವಾನಿಗೆ ಕೊಟ್ಟಿರೋದು ಇಥಿಲಿನ್ ಅಂತ ಒಂದು ಸ್ವಾಭಾವಿಕವಾಗಿ, ಇದು ನಮ್ಮ ಕ್ಯಾಲ್ಸಿಯಂ ಕಾರ್ಬೈಡ್ ಕೃತಕವಾಗಿ, ಇಥಿಲಿನ್ ಅನ್ನೋದು ನಮಗೆ ಸ್ವಾಭಾವಿಕವಾಗಿ ನಮ್ಮ ವಾತಾವರಣದಲ್ಲಿ ಇದೆ. ಆಮೇಲೆ ಎಲ್ಲಾ ಹಣ್ಣುಗಳಲ್ಲೂ ಇರುತ್ತೆ. ಈಗ ಮರದಲ್ಲೇ ಹಣ್ಣಾಗತ್ತೆ ಅಂದ್ರೆ ಆ ಇಥಿಲಿನ್ ಅಂಶ ಇರಲೇಬೇಕು. ಅದು 0.1 μl ಲೆವೆಲ್ ಅಲ್ಲಿ ಇರುತ್ತೆ, ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ನಮಗೆ ಮಾವಿನ ಹಣ್ಣು ಮರದಲ್ಲಿ ಹಣ್ಣಾಗಬೇಕು ಅಂದ್ರೆ ಮಾಮೂಲಿ ಮಾಡೋದಕ್ಕಿಂತನೂ ಒಂದು 15 ದಿನದಿಂದ 20 ದಿನ ಹೆಚ್ಚಾಗತ್ತೆ. ಅಂದ್ರೆ ಸ್ವಾಭಾವಿಕವಾಗಿ ಇಥಿಲಿನ್ ಇರುತ್ತೆ. ಆ ಇಥಿಲಿನ್ ಅನ್ನೋ ಅಂಶನೇ ಹಣ್ಣನ್ನ ಮಾಗಿಸೋಕೆ ಉಪಯೋಗವಾಗಿರುತ್ತೆ. ಆ ನಿಟ್ಟಿನಲ್ಲಿ ಇಥಿಲಿನ್ ಅನ್ನೋದನ್ನ ಉಪಯೋಗಿಸಬಹುದು ಅನ್ನೋದಕ್ಕೆ ಪರವಾನಿಗೆ ನಮ್ಮಲ್ಲಿ ಇದೆ. ಈ ಇಥಿಲಿನ್ ದ್ರಾವಣವನ್ನ ಬಳಸಿ ಹಣ್ಣನ್ನ ಮಾಡತಕ್ಕಂತಹ ವಿಧಾನಗಳು ಯಾವ್ಯಾವ? ಆ ಇಥಿಲಿನಲ್ಲಿ ದ್ರಾವಣ ರೂಪದಲ್ಲಿ ಉಪಯೋಗಿಸಬಹುದು, ಗ್ಯಾಸ್ ರೂಪದಲ್ಲೂ ಉಪಯೋಗಿಸಬಹುದಾಗಿದೆ. ಒಂದು ನೀರಿನಲ್ಲಿ ಇಥಿಲಿನ್ ಹಾಕಿ ಅದನ್ನ ದ್ರಾವಣವನ್ನ ಒಂದು ಗಾಳಿಯಾಡದಂತ ಒಂದು ಕೋಣೆ ಒಳಗಿಟ್ಟು ಕಿಟಕಿಲು ಬಾಗಿಲುಗಳನ್ನು ಮುಚ್ಚಿ ಆ ಕೊಠಡಿಗೆ ಒಂದು ಪಾತ್ರೆಯಲ್ಲಿ 5 ಲೀಟರ್ ನೀರನ್ನು ಹಾಕಿ ಅದಕ್ಕೆ 10 ಮಿಲಿ ಇತ್ರೆಲ್ಲನ್ನು ಹಾಕಿಬಿಟ್ಟು 2 ಗ್ರಾಮ್ ಸೋಡಿಯಂ ಹೈಡ್ರಾಕ್ಸೈಡ್ ಬೆರೆಸ್ಬಿಟ್ಟು ಒಂದು ಕೊಠಡಿ ಒಳಗೆ ಇಟ್ಬಿಟ್ರೆ ಅಂದ್ರೆ ಗಾಳಿ ಆಡಬಾರ್ದು ಆ ಕೊಠಡಿಗಳು. ಅದನ್ನು 12-24 ಗಂಟೆ ಅವಧಿಯಲ್ಲಿ ಕಾಯಿಗಳು ಮಾಗಲು ಪ್ರಾರಂಭವಾಗುತ್ತೆ. ಇಲ್ಲಿ ಇಥಿಲಿನ್ ಅನಿಲ ಬಿಡುಗಡೆ ಆಗೋದ್ರಿಂದ, ಇದು ಇಥಿಲಿನ್ ಅನ್ನೋದು ಒಂದು ಅನಿಲದ ಫಾರ್ಮ್, ಬಿಡುಗಡೆ ಆಗ್ಬಿಟ್ಟು ಮಾಗುವಿಕೆ ಕ್ರಿಯೆಯನ್ನು ತ್ವರಿತವಾಗಿರುತ್ತದೆ. ಇದು ಸುಲಭವಾದ ಮತ್ತು ಅಪಾಯಕಾರಿವಲ್ಲದ ವಿಧಾನ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ನಮಗೆ ಯಾವುದು ಇಥಿಲಿನಿಂದ ಯಾವುದು ನಮಗೆ ದುಷ್ಪರಿಣಾಮಗಳಿಲ್ಲ. ಈ ವಿಧಾನದಿಂದ 2 ಟನ್ಗಳಷ್ಟು ಹಣ್ಣುಗಳನ್ನು ನಾವು ಒಂದು ಕೊಠಡಿ ಒಳಗೆ ಹಣ್ಣು ಮಾಡಬಹುದಾಗಿದೆ. ಇಥಿಲಿನ್ ಕ್ಯಾನ್ಗಳನ್ನ ಬಳಸ್ತಕ್ಕಂಥ ವಿಧಾನ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಅದೇ ನಾನು ಹೇಳಿದೆ, ಒಂದು ದ್ರಾವಣ ರೂಪದಲ್ಲಿ ನಾನು ಹೇಗೆ ಇದು ಮಾಡಬಹುದು ಅನ್ನೋದು ಹೇಳಿದೆ. ಅದೇ ರೀತಿ ಗ್ಯಾಸ್ ಅಂದ್ರೆ ನಾನು ಹೇಳಿದೆ, ಇಥಿಲಿನ್ ದ್ರಾವಣ ಇದ್ರೂ ಅದು ಗ್ಯಾಸ್ ಅನ್ನ ಬಿಟ್ಬಿಟ್ಟು ಹಣ್ಣು ಮಾಡುತ್ತೆ. ಇನ್ನೊಂದು ಗ್ಯಾಸ್ ಈಗ ನಿಮಗೆ ಪರ್ಫ್ಯೂಮ್ ಎಲ್ಲ ಗೊತ್ತಿದೆ, ಆ ಪರ್ಫ್ಯೂಮ್ ಟೈಪ್ ಅಲ್ಲಿ ಡಬ್ಬದಲ್ಲಿ ಇಥಿಲಿನ್ ಬರುತ್ತೆ. ಈ ವಿಧಾನದಲ್ಲಿ ಕಾಯಿಗಳನ್ನು ಕೊಠಡಿಯಲ್ಲಿ ಹಾಕ್ಬಿಟ್ಟು ಒಂದು ಪಾಲಿಥಿನ್ ಚೇಂಬರ್ ನಲ್ಲಿ ಅಂದ್ರೆ ಒಂದು ಬಾಸ್ಕೆಟ್ ಒಳಗೆಲ್ಲ ಒಂದು ಕ್ರೇಟ್ ಗಳಲ್ಲಿ ಹಾಕ್ಬಿಟ್ಟು ಹಣ್ಣುಗಳನ್ನ ಅದನ್ನ ಒಂದು ಪಾಲಿಥಿನ್ ಇದರಲ್ಲಿ ಮುಚ್ಚಿಬಿಟ್ಟು ಅಂದ್ರೆ ಗಾಳಿ ಆಡದಾಗೆ 2.5 ಲೀಟರ್ ನಷ್ಟಿರುವ ಇಥಿಲಿನ್ ಕ್ಯಾನ್ ಅನ್ನ ನಾವು ಸಿಂಪಡಿಸ್ಬಿಟ್ಟು 24 ಗಂಟೆಗಳ ಕಾಲ ಗಾಳಿಯಾಡಂತ ಚೇಂಬರ್ ನಲ್ಲಿ ಇಟ್ಬಿಟ್ರೆ ನಮಗೆ 2 ಟನ್ಗಳಷ್ಟು ಅಂದ್ರೆ ಅದಕ್ಕೊಂದು ಒಂದು ಕ್ಯಾನಿಗೆ 150 ರೂಪಾಯಿ ಆಗುತ್ತೆ ರೇಟು. ಅದರಿಂದ 2 ಟನ್ನಷ್ಟು ನಾವು ಹಣ್ಣುಗಳನ್ನ ಮಾಗಿಸಬಹುದು. ಇದರಲ್ಲಿ ಏನು ಉಪಯೋಗ ಅಂದ್ರೆ ಎಲ್ಲಾ ಕಲರ್ ಒಂದೇ ಟೈಮಲ್ಲಿ ಆಗುತ್ತೆ. ಹಣ್ಣು ಒಂದೇ ಟೈಮಲ್ಲಿ ನಮಗೆ ನಾಳೆನೆ ಬೇಕು ಅಂದ್ರೆ 2 ಟನ್ನಷ್ಟು ಹಣ್ಣನ್ನ ನಾಳೆನೆ ಮಾಗಿಸಬಹುದಾಗಿರುತ್ತೆ. ಮಧ್ಯಮದಿಂದ ದೊಡ್ಡ ಪ್ರಮಾಣದಲ್ಲಿ ಹಣ್ಣುಗಳನ್ನ ಮಾಗಿಸ್ತಕ್ಕಂಥದ್ದು ಹೇಗೆ ಅಂತ? ಅದೇ ರೀತಿ ನಮಗೆಲ್ಲ ಬಹಳ ಟನ್ಗಳು, ಒಂದು 20 ಟನ್ 30 ಟನ್ ಹಣ್ಣುಗಳನ್ನ ನಾವು ಮಾಗಿಸ್ಬೇಕು. ಅದೇ ಹೇಳಿದೆ, ಯಾಕೆ ಕೃತಕವಾಗಿ ಮಾಗಿಸ್ಬೇಕು ಅಂದ್ರೆ ನಾವು ಜನರಿಗೆ ತಲುಪಿಸ್ಬೇಕು. ನಮಗೆ ಇವತ್ತೇ ತಲುಪಿಸಿದ್ರೆ ಅದಕ್ಕೆ ರೈತರಿಗೆ ಬೆಲೆ ಸಿಗತ್ತೆ, ಅದನ್ನ ನಾಳೆ ತಲುಪಿಸ್ತೀವಿ ಅಂದ್ರೆ ನಮಗೆ ಬೆಲೆ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೃತಕವಾಗಿ ಹಣ್ಣು ಮಾಗಿಸೋಕೆ ಹಣ್ಣಿನ ಮಾಗಿಸುವ ಘಟಕಗಳಿದಾವೆ, ಅಲ್ಲ ಹೆಚ್ಚಾಗಿ ಉಪಯೋಗಿಸ್ತಿದ್ದಾರೆ, ಎಲ್ಲ ಕಡೆನೂ ಇರುತ್ತೆ. ರೈಪ್ನಿಂಗ್ ಚೇಂಬರ್ಗಳು ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಈ ಘಟಕಗಳಲ್ಲಿ ಆಟೋಮ್ಯಾಟಿಕ್ ಸಿಸ್ಟಮ್ಸ್ ಇರುತ್ತೆ, ಅಂದ್ರೆ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ತಾಪಮಾನ ಬೇಕು, ಎಷ್ಟು ಪ್ರಮಾಣದಲ್ಲಿ ಇಥಿಲಿನ್ ಹಾಕ್ಬೇಕು ನಾವು, ಎಷ್ಟು ಕಾನ್ಸಂಟ್ರೇಷನ್ ಒಳಗೆ, ಅದೇ ರೀತಿ ಎಷ್ಟು ಪ್ರಮಾಣ, ಇಷ್ಟೇ ಪ್ರಮಾಣ ನಾವು ಆರ್ದ್ರತೆಗಳು, ಇವೆಲ್ಲ ಬಹಳ ಮುಖ್ಯವಾದ ಅಂಶಗಳು. ಈ ಪ್ರಮಾಣವನ್ನ ಅಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಬೇಕು ಯಾವ ಹಣ್ಣಿಗೆ, ಬಾಳೆಹಣ್ಣಿಗಾದ್ರೆ ಇಷ್ಟು ಪ್ರಮಾಣದಲ್ಲಿ, ಅದೇ ರೀತಿ ಮಾವಿನ ಹಣ್ಣಿಗೆ ಇಷ್ಟು ಪ್ರಮಾಣದಲ್ಲಿ ನಾವು ರೆಗ್ಯುಲೇಟ್ ಮಾಡಿ ಒಂದು 20-30 ಟನ್ ಅಷ್ಟನ್ನ ನಾವು ಇದು ಮಾಡಬಹುದು. ಅದಕ್ಕೆ ನಿಮಗೆ ಒಂದು 5-20 ಲಕ್ಷ ಅದು ಟನ್ ಮೇಲೆ ಎಷ್ಟು ಕೆಪಾಸಿಟಿ ಮೇಲೆ ಅದ್ರದ್ದು ರೇಟ್ಗಳನ್ನು ಇದಾಗ್ತಾ ಇರುತ್ತೆ. ಈ ದೊಡ್ಡ ಪ್ರಮಾಣದಲ್ಲಿ ನಾವು ಹಣ್ಣುಗಳನ್ನ ಮಾಗಿಸ್ತಕ್ಕಂತ ಸಂದರ್ಭದಲ್ಲಿ ನಾವು ಈ ಕೊಠಡಿಗಳು ಅಥವಾ ಅದಕ್ಕೆ ಬೇಕಾದಂತಹ ಪದಾರ್ಥಗಳು ಹೇಗಿರಬೇಕು, ಯಾವ್ಯಾವ ಅಂಶಗಳನ್ನ ಅದು ಒಳಗೊಂಡಿರಬೇಕು ಅಂತೀರಿ? ಕೊಠಡಿಗಳು ಅದೇ ಹೇಳಿದೆ, ಹಣ್ಣುಗಳು ಮಾಗಿಸ್ಬೇಕಾದ್ರೂ ಒಂದು ಕೆಲವು ತಾಪಮಾನ ಇರಬಹುದು, ಆರ್ದ್ರತೆ ಇರಬೇಕು, ಬಹಳ ಮುಖ್ಯವಾಗಿರುತ್ತೆ. ನಾವು ಬರೀ ಇಥಿಲಿನ್ ಹಾಕ್ಬಿಟ್ಬಿಟ್ಟು ಗಾಳಿ ಆಡದಿದ್ದಂಗೆ ಇದು ಮಾಡ್ಬಿಟ್ರೆ ಕೆಲವೊಮ್ಮೆ ಅದರಿಂದ ದುಷ್ಪರಿಣಾಮಗಳಾಗಿ ಕೊಳತು ಹೋಗ್ಬಿಡ್ತವೆ. ಆ ನಿಟ್ಟಿನಲ್ಲಿ ಕೊಠಡಿ ಸಾಧ್ಯವಾದಷ್ಟು ಇಥಿಲಿನ್ ನಷ್ಟ ತಡೆಯಬೇಕು. ಯಾಕಂದ್ರೆ ನಾವು 100 ಮಿಲಿ ಅಂತ ಹಾಕಿದ್ರೆ ಆ 100 ಮಿಲಿ ಗಾಳಿ, ಅದು ಗಾಳಿ ನಾನು ಹೇಳಿದೆ ನಿಮಗೆ ಇಥಿಲಿನ್ ಗ್ಯಾಸ್, ಆ ಗ್ಯಾಸ್ ಹೊರಗೆ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಅದನ್ನ ಕೊಠಡಿಯನ್ನ ಗಾಳಿ ಆಡದ ರೀತಿಯಲ್ಲಿ ನಾವು ಇದು ಮಾಡಬೇಕಾಗತ್ತೆ. ಆಮೇಲೆ ತಿರುಳಿನ ತಾಪಮಾನ ಬಹಳ ಮುಖ್ಯವಾಗಿರುತ್ತೆ. ತಿರುಳಿನ ತಾಪಮಾನ ಒಂದು 14 ಡಿಗ್ರಿ ಟೆಂಪರೇಚರ್ ಇರಬೇಕು. ಅದೇ ರೀತಿ ಕೊಠಡಿಯ ತಾಪಮಾನ 20 ಡಿಗ್ರಿ ಅಷ್ಟು ಇರಬೇಕು. ಅಷ್ಟು ಸೆಲ್ಸಿಯಸ್ ತಾಪಮಾನ ನಾವು ಮೇಂಟೈನ್ ಮಾಡಬೇಕು. ಹೆಚ್ಚಾದರೂ ನಮಗೆ ಅದರಿಂದ ಅನಾನುಕೂಲವಾಗುತ್ತೆ, ಕಡಿಮೆ ಇದ್ರೂ ಅದು ಹಣ್ಣಾಗೋದಿಲ್ಲ, ಅದರಿಂದ ಆ ಹಣ್ಣುಗಳು ಕುಳಿಯುವ ಸಂಭವ ಜಾಸ್ತಿ ಇರುತ್ತೆ. ಅದೇ ರೀತಿ ಆರ್ದ್ರತೆ, ನಾವೇನು ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ, ಅದು ಶೇಕಡ 75-85% ಆರ್ದ್ರತೆನ ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ಒಂದು ಚೇಂಬರ್ ಒಳಗೆ ನಾವು 100-150 PPM ಅಂದರೆ 1 mL 1 L ಇದಕ್ಕೆ ಅಷ್ಟು ನಾವು ಆ ಒಂದು ಚೇಂಬರ್ಗಳಿಗೆ ನಾವು ಇಥಿಲಿನ್ ಸಿಂಪರಣೆ ಮಾಡೋದ್ರಿಂದ ಈ ಎಲ್ಲ ಅಂಶಗಳನ್ನು ಮನಗೊಂಡು ನಾವು ಒಂದು ಕೃತಕವಾಗಿ ಹಣ್ಣುಗಳನ್ನು ನಾವು ಹಾಕಿಸ್ಬೋದು. ಮೊದಲೆಲ್ಲ ಕೃಷಿಕರು ಹಣ್ಣುಗಳನ್ನ ಬೆಳೀತಾ ಇದ್ರು, ಯಾರೋ ಬಂದು ಅದನ್ನ ಖರೀದಿ ಮಾಡ್ತಿದ್ರು, ಕೊಂಡ್ಕೊಂಡು ಹೋಗಿ ಮಾರಾಟವನ್ನು ಮಾಡ್ತಾ ಇದ್ರು, ಅಲ್ಲಿಗೆ ಮುಗ್ದೋಗ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇವತ್ತು ಕೃಷಿಕ ಏನ್ ಬೆಳಿತಾನೋ ಅದನ್ನ ಅವನೇ ಮಾರಾಟ ಮಾಡಿದ್ರೆ ಅವನಿಗೆ ಹೆಚ್ಚು ಲಾಭದಾಯಕವಾಗುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಂದಿದೆ. ಅದರಿಂದ ಅನೇಕ ಜನ ಕೃಷಿಕರು ಲಾಭವನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ 1 ಮರ ಇರ್ಬೋದು, 2 ಮರ ಇರ್ಬೋದು, 4 ಇರ್ಬೋದು, 10 ಇರ್ಬೋದು, ಅದನ್ನ ನಾವೇ ಮಾರ್ಕೆಟ್ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದನ್ನ ಕಂಡುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಮತ್ತೆ ರಾಸಾಯನಿಕ ರಹಿತವಾಗಿ ಹಣ್ಣನ್ನ ಮಾಡ್ತಕ್ಕಂಥವ್ರು ಯಾವ ಒಂದು ವಿಧಾನವನ್ನ ಅನುಸರಿಸತಕ್ಕಂಥದ್ದು ಸೂಕ್ತ ಅಂತೀರಿ? ಮತ್ತೆ ಇವತ್ತು ಎಲ್ಲರಲ್ಲೂ ಕೂಡ ಭಯ ಇದೆ, ಅದು ಯಾವುದೇ ಆಗಿರಲಿ, ಈಗ ಇತರಲಿನ ಬಳಸಿದ್ರು ಅಂತ ಅಂದ್ರೂ ಕೂಡ ರಾಸಾಯನಿಕ ಅಂದ್ರೆ ಜನ ಹೆದರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ಹೇಗೆ ಸಣ್ಣ ಬೆಳೆಗಾರರು ಸಣ್ಣ ಪ್ರಮಾಣದ ಹಣ್ಣುಗಳನ್ನ ಮಾಗಿಸುವಂತಹ ಸಂದರ್ಭದಲ್ಲಿ ಯಾವ ವಿಧಾನವನ್ನ ಅನುಸರಿಸತಕ್ಕಂಥದ್ದು ಸೂಕ್ತ? ನಾನು ಹೇಳಿದೆ, ಇದು ಇಥಿಲಿನ್ ಅನ್ನೋದು ರಾಸಾಯನಿಕವಾಗಿದ್ದು ಅದು ಸ್ವಾಭಾವಿಕವಾಗಿ ಸಿಗಂತದ್ದು. ನೀವು ನಾವು ಅದನ್ನ ಉಸಿರಾಟದ ಒಳಗೆ ತಗೊಂತ ಇರ್ತೀವಿ, ಯಾಕಂದ್ರೆ ವಾತಾವರಣದಲ್ಲಿ ಇದೆ ಅಂದ್ರೆ ನಾವು ತಗೊಂತಾ ಇದೀವಿ ಅಂತ ಅರ್ಥ. ಯಾಕಂದ್ರೆ ನಾವು ಉಸಿರಾಟ ಕ್ರಿಯೆಯಲ್ಲಿ ಇಥಿಲಿನ್ ಬರುತ್ತೆ, ಇಥಿಲಿನ್ ಹೋಗ್ತಾ ಇರತ್ತೆ. ಇದು ಒಂದು ಇದು. ಆದ್ರೂ ನಾವು ಇಥಿಲಿನ್ ಅನ್ನೋದು ಒಂದು ರಾಸಾಯನಿಕ ಅಂತ ಇದ್ ಮಾಡಿದ್ರು, ನೀವು ಹಣ್ಣುಗಳನ್ನ ಒಂದು ಗಾಳಿಯಾಡದ ಕೊಠಡಿಗಳಲ್ಲಿ ಅಥವಾ ಹಣ್ಣುಗಳನ್ನ ಅಂದ್ರೆ ಹುಲ್ಲನ್ನ ಉಪಯೋಗಿಸಿ ಮಾಡಬಹುದು. ಬಟ್ ನಾವು ಮಾಡಬೇಕಾದ್ರೆ ಕೆಲವು ಅಂಶಗಳನ್ನ ನಾವು ಬಹಳ ಮುಖ್ಯವಾಗಿರುತ್ತೆ. ಒಂದು ತಾಪಮಾನ, ನಿಮಗೆ ಟೆಂಪರೇಚರ್ ಅನ್ನೋದು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನಿಮಗೆ ಒಂದು 20 ತಾಪಮಾನ, 30 ಡಿಗ್ರಿ ತಾಪಮಾನದಲ್ಲಿ ನಾವು ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಹಣ್ಣು ಕುಳಿಯೋ ಸಂಭವ ಇರುತ್ತೆ. ಇನ್ನು ಹುಲ್ಲಲ್ಲಿ ಮಾಡ್ಬೇಕಾದ್ರೆ ಅದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನಿಮಗೆ. ಒಂದು 10 ಹಣ್ಣಲ್ಲಿ ಒಂದು 2 ಹಣ್ಣು ಕೊಳ್ತಾ ಹೋಗಿರುತ್ತೆ. ಆ 2 ಹಣ್ಣನ್ನ ಬೇರೆ ಹಣ್ಣಾಗೋ ತನಕ ನಾವು ಬಿಟ್ರೆ ಇನ್ನೊಂದು 5 ಹಣ್ಣನ್ನ ಕೊಳ್ತಾ ಹೋಗುತ್ತೆ. ಹಾಗಾಗಿ ತಾಪಮಾನ ಬಹಳ ಮುಖ್ಯವಾಗಿರುತ್ತೆ. ಅದೇ ರೀತಿ ಇಥಿಲಿನ್ ಅನ್ನೋದು ಅದರೊಳಗೆ ಇದ್ದೇ ಇರುತ್ತೆ. ಹಾಗಾಗಿ ಇಥಿಲಿನ್ ಇಸ್ ಅನ್ನ ರಾಸಾಯನಿಕ ಅಂತ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಇಥಿಲಿನ್ ರಾಸಾಯನಿಕವಿದ್ದು ಸ್ವಾಭಾವಿಕವಾಗಿ ಸಿಗುವಂತ ಒಂದು ಪದಾರ್ಥವಾಗಿರುತ್ತೆ. ಮತ್ತೆ ಆರ್ದ್ರತೆ 85-90% ಆರ್ದ್ರತೆ ಒಂದು ಕೊಠಡಿಯಲ್ಲಿ ಮೇಂಟೈನ್ ಮಾಡಿ ನಾವು ಸ್ವಾಭಾವಿಕವಾಗಿ ಹಣ್ಣುಗಳನ್ನ ಮಾಗಿಸಬಹುದಾಗಿದೆ. ಈ ಮಾವಿನ ಹಣ್ಣನ್ನ ಹೇಗೆ ಹಣ್ಣು ಮಾಡಲಾಗುತ್ತೋ, ಮಾವಿನ ಹಣ್ಣಿನ ನಂತರ ಒಂದು ಹಣ್ಣು ಅಂತ ಹೇಳಿದ್ರೆ, ಮತ್ತೆ ಇಡೀ ವರ್ಷ ಪೂರ್ತಿ ಬಳಕೆ ಮಾಡ್ತಕ್ಕಂಥ ಹಣ್ಣು ಅಂತ ಹೇಳಿದ್ರೆ ಬಾಳೆಹಣ್ಣು. ಇದನ್ನ ವರ್ಷ ಪೂರ್ತಿ ನಾವು ಬಳಕೆಯನ್ನ ಮಾಡ್ತೀವಿ, ವರ್ಷ ಪೂರ್ತಿ ಸಿಗ್ತಾ ಇರುತ್ತೆ. ಅತ್ಯಂತ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಒಂದು ಹಣ್ಣು. ಇಲ್ಲಿಯೂ ಕೂಡ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಬಳಕೆ ಮಾಡಲಾಗ್ತದೆ ಅನ್ನುವಂತಹ ಮಾತುಗಳು ಕೇಳ್ಬರ್ತಾ ಇದೆ. ಬಾಳೆಹಣ್ಣನ್ನ ಹೇಗೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಾ ಹಣ್ಣನ್ನ? ಬಾಳೆಹಣ್ಣನ್ನು ಅದೇ ಇಥಿಲಿನ್ ಉಪಯೋಗಿಸಿಕೊಂಡೇ ಬಾಳೆಹಣ್ಣನ್ನು ಮಾಡಬಹುದು. ಅಲ್ಲೂ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೇ ನೀವು ನೋಡಿರ್ಬೋದು, ಒಂದು ಕಲ್ಲನ್ನು ಪೇಪರ್ ಅಲ್ಲಿ ಹಾಕಿ ನಾವು ಇಟ್ಟತಾ ಹೋಗ್ತೀವಿ, ಅದು ಮಾರನೇ ದಿನ 2 ದಿನಕ್ಕೆ ಅದು ಕಲರ್ ಬರುತ್ತೆ. ಬಟ್ ಅಲ್ಲೂ ಇಥಿಲಿನ್ ಅನ್ನೋದು ಅದೇ 100 PPM, ಅದು ಹೆಚ್ಚಾಗಿ ಉಪಯೋಗಕ್ಕೆ ಇದು ಮಾಡಲ್ಲ ನಾವು. 100 PPM ಅನ್ನೋದನ್ನ ನಾವು ಕಲಬೆರಕೆ ಆಕ್ಟ್ ಪ್ರಕಾರ 100 PPM ಅನ್ನು ಯೂಸ್ ಮಾಡಿಬಿಟ್ಟು ಸರಿಯಾದ ಆರ್ದ್ರತೆಯನ್ನು ಮೇಂಟೈನ್ ಮಾಡಿಬಿಟ್ಟು ಬಾಳೆಹಣ್ಣನ್ನು ನಾವು ಹಾಗೆ ಕೃತಕವಾಗಿ ಹಣ್ಣುಗಳನ್ನು ಮಾಡಬಹುದು. ಈ ಕ್ಯಾಲ್ಸಿಯಂ ಕಾರ್ಬೈಡ್ ಮಾಗಿಸುವ ನಿಟ್ಟಿನಲ್ಲಿ ಯಾವ್ಯಾವ ಹಣ್ಣುಗಳಲ್ಲಿ ಅಧಿಕವಾಗಿ ಬಳಕೆ ಆಗ್ತದೆ? ಒಂದು ಬಾಳೆಹಣ್ಣು ಮತ್ತೆ ಇನ್ನೊಂದು ಮಾವಿನ ಹಣ್ಣು ಹೆಚ್ಚಾಗಿ ಅದರಲ್ಲಿ ಉಪಯೋಗ ಆಗುತ್ತೆ. ಈಗ ಸ್ವಲ್ಪ ಸಪೋಟದಲ್ಲಿ, ನಿಮಗೆ ಸಪೋಟದಲ್ಲೂ ಅಷ್ಟೇ ಸ್ವಾದವಿರಲ್ಲ. ನೀವು ಕ್ಯಾಲ್ಸಿಯಂ ಕಾರ್ಬೈಡ್ ಎಲ್ಲಿ ಯೂಸ್ ಮಾಡಿರ್ತೀರಾ ಅಲ್ಲಿ ಅಂತ ಸ್ವಾದವಿರೋದಿಲ್ಲ. ಆಮೇಲೆ ಅದು ಹೆಚ್ಚಾಗಿ ಅದರಲ್ಲಿ ನೀರಿನ ಅಂಶ ಇರೋದಿಲ್ಲ, ಒಂಥರ ಬತ್ತದಂಗಾಗಿರುತ್ತೆ. ಅಂತ ಹಣ್ಣುಗಳು ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಯೂಸ್ ಮಾಡಿರ್ತಾರೆ ಅಂತ ಇದೆ. ಹಣ್ಣುಗಳನ್ನ ಬಳಕೆ ಮಾಡುವಾಗ ನಮ್ಮ ಬಳಕೆದಾರರು ಎಷ್ಟು ಮಟ್ಟಿಗೆ ಜಾಗೃತರಾಗಿರ್ಬೇಕು ಅಂತೀರಿ? ಹಣ್ಣನ್ನ ಬಳಕೆದಾರರು ಅದೇ ಹೇಳಿದೆ, ಕ್ಯಾಲ್ಸಿಯಂ ಕಾರ್ಬೈಡ್ ಏನ್ ಪೌಡರ್ಗಳು ಅಂತ ಇರೋ ಹಣ್ಣುಗಳನ್ನ ಆದಷ್ಟು ನಾವು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಅದರಿಂದ ಅನೇಕ ಆರೋಗ್ಯಕ್ಕೆ ದುಷ್ಪರಿಣಾಮಗಳಾಗ್ತವೆ. ಅದು ಬಿಟ್ಟು ಸ್ವಾಭಾವಿಕವಾಗಿ ಇಥಿಲಿನ್ ಬಳಸಿ ಅಂತ ಪದಾರ್ಥಗಳಲ್ಲಿ, ನಿಮಗೆ ಇಥಿಲಿನ್ ಬಳಸಿರೋ ಪದಾರ್ಥದಲ್ಲಿ ಇನ್ನೊಂದೇನಂದ್ರೆ ಅಲ್ಲಿ ಪೌಡರ್ ಟೈಪ್ ಅಲ್ಲಿ ನಮಗೆ ಕಾಣೋದಿಲ್ಲ. ಇಥಿಲಿನ್ ಬಳಸಿರೋದಿದ್ರೆ ನೀವು ಹುಲ್ಲಲ್ಲಿ ಮಾಕ್ಸಿರೋದಿದ್ರೆ ಅಲ್ಲಿ ನಿಮಗೆ ಪೌಡರ್ ಅಂತ ಅಂಶಗಳು ನಮಗೆ ಮುಟ್ತಾಗೋ ಇಲ್ಲಾಂದ್ರೆ ಅದ್ರ ಮೇಲೆ ಹಣ್ಣಿನ ಮೇಲೆ ನಮಗೆ ಅಂತ ಅಂಶ ಕಾಣೋದಿಲ್ಲ. ಹಾಗಾಗಿ ಆ ರೀತಿಯಲ್ಲಿ ನಾವು ಸ್ವಾಭಾವಿಕವಾಗಿ ಅಥವಾ ಕೃತಕವಾಗಿ ನಾವು ಹಣ್ಣುಗಳನ್ನ ಇದು ಮಾಡ್ಕೋಬಹುದಾಗಿದೆ. ಮಾವಿನ ವೈಜ್ಞಾನಿಕ ಮಾಗಿಸುವ ವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಮತ್ತು ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟ್ರೆ? ಈಗ ತಮಗೆಲ್ಲರಿಗೂ ಆಲೋಚನೆ ಇದೆ, ಇಥಿಲಿನ್ ಅನ್ನೋದು ಒಂದು ರಾಸಾಯನಿಕ, ರಾಸಾಯನಿಕ ಪರ್ಯಾಯ ಅಂತ ಹೇಳ್ತಿದ್ದೀರಾ. ಇಥಿಲಿನ್ ರಾಸಾಯನಿಕ ಇದ್ರೂ ಅದು ಸ್ವಾಭಾವಿಕವಾಗಿ ನಾವು ಅದನ್ನ ತಗೊಂಡಿರೋಂಥದ್ದು. ಈಗ ನಾವು ಹೇಗೆ ಆಕ್ಸಿಜನ್ ಕಮ್ಮಿ ಆದಾಗ ಆಕ್ಸಿಜನ್ ಸಿಲಿಂಡರ್ ಕೊಡ್ತಾರೆ, ಅದು ಸ್ವಾಭಾವಿಕವನ್ನ ನಾವು ಅದನ್ನ ಶೇಖರಣೆ ಮಾಡಿಕೊಂಡು ನಾವು ಇದ್ ಮಾಡ್ತಿರಂತದ್ದು. ಈ ಇಥಿಲಿನನ್ನು ಬಳಸಿ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಉಪಯೋಗವನ್ನು ಕಡಿಮೆ ಮಾಡಿ ಅಂತ ಪದಾರ್ಥಗಳನ್ನು ಉಪಯೋಗಿಸ್ದೆ ಗ್ರಾಹಕರು ಇರ್ಬೋದು, ಹಾಗೆ ಮಾರುಕಟ್ಟೆ ಮಾಡೋರಂತರಿರ್ಬೋದು, ಹಣ್ಣು ಕೃತಕವಾಗಿ ಮಾಗಿಸುವಂತರಿರ್ಬೋದು. ಇಥಿಲಿನ್ ಅನ್ನೋದು ನಾನು ಹೇಳಿದೆ ರೇಟಲ್ಲೂ ಅದು 150 ರೂಪಾಯಿಗೆ 2 ಟನ್ ಅಷ್ಟು ಹಣ್ಣನ್ನು ನಾವು ಹಣ್ಣು ಮಾಡ್ಬೋದು ಅಂದ್ರೆ ಬಹಳ ಕಡಿಮೆ ದುಡ್ಡಲ್ಲಿ ನಾವು ಹೆಚ್ಚಿನ ಹಣ್ಣುಗಳನ್ನು ಮಾಡೋದ್ರಿಂದ ನಾವು ಇಥಿಲಿನ್ ಅನ್ನೋ ಪದಾರ್ಥಗಳನ್ನು ಉಪಯೋಗಿಸ್ಬಿಟ್ಟು ಗ್ಯಾಸ್ ಫಾರ್ಮಲ್ಲಿರುತ್ತೆ, ಸ್ವಾಭಾವಿಕವಾಗಿರುತ್ತೆ, ಕೃತಕವಾಗಿ ಹಣ್ಣು ಮಾಡುವುದರಿಂದ ನಾನು ಹೇಳಿದೆ ನಮಗೆ ಈಗಿನ ಮಾರುಕಟ್ಟೆಗೆ ಬೇಕಾದ ನಾವು ಹಣ್ಣನ್ನು ಸರಿಯಾದ ಸಮಯಕ್ಕೆ ಸರಿಯಾದ ಕಲರು ನೋಡ್ತಿರ್ತಾರೆ. ಬಾಳೆ ಹಣ್ಣಲ್ಲಿ ಕಲರ್ ಬರಲಿಲ್ಲ ಅಂದರೆ ಅದನ್ನು ತಗೊಳಕ್ಕೆ ಇಷ್ಟಪಡೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಕೃತಕವಾಗಿ ಮಾಗಿಸುವುದರಿಂದ ನಾವು ಮಾರುಕಟ್ಟೆಯಲ್ಲಿ ಹೆಚ್ಚಿನ ರೈತರಿಗೂ ಅನುಕೂಲವಾದಂಗೆ ಹಾಗೆ ಗ್ರಾಹಕರಿಗೂ ಒಳ್ಳೆಯ ಹಣ್ಣುಗಳನ್ನು ನಾವು ತಲುಪಿಸಬಹುದಾಗಿದೆ. ಯಾವುದೇ ಹಣ್ಣನ್ನು ವೈಜ್ಞಾನಿಕವಾಗಿ ಮಾಗಿಸುವ ವಿಧಾನಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತೇನೆ, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲೂ ಬಂದು ನಮ್ಮಲ್ಲಿ ಕೇಳಬಹುದು, ಇಲ್ಲವಾದರೆ ನನ್ನ ನಂಬರ್ 9731 7412. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9731 7312. ಒಳ್ಳೆಯದು ಡಾಕ್ಟರ್ ಕಾಂತರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ವೈಜ್ಞಾನಿಕ ಮಾಗಿಸುವ ವಿಧಾನಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಉಪಯುಕ್ತವಾದಂತಹ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾವಿನ ವೈಜ್ಞಾನಿಕ ಮಾಗಿಸುವ ವಿಧಾನಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೈ ಕಾಂತರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಉಪಕಸುಬಾಗಿ ಕುರಿ ಸಾಕಾಣಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯ ಜೊತೆಗೆ ಪಶುಸಂಗೋಪನೆಯು ಹೆಚ್ಚುವರಿ ಆದಾಯದ ಉತ್ತಮ ಮೂಲವಾಗಿದೆ. ಪಶುಸಂಗೋಪನೆಯಲ್ಲಿ ಗ್ರಾಮೀಣ ಪ್ರದೇಶದ ಜನರು ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ಕೋಳಿ ಮುಂತಾದವುಗಳನ್ನು ಸಾಕಿಕೊಂಡು ವ್ಯಾಪಾರವನ್ನ ಮಾಡ್ತಾರೆ. ದೇಶದ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ಪಶುಸಂಗೋಪನೆಯನ್ನ ಉತ್ತೇಜಿಸಲು ಕೇಂದ್ರದ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನುವ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ. ಇದರ ಅಡಿಯಲ್ಲಿ ಯೋಜನೆಗಳನ್ನ ಮಾಡುವ ಮೂಲಕ ರೈತರಿಗೆ ಮತ್ತು ದನಗಾಹಿಗಳಿಗೆ ಸಹಾಯ ಮಾಡ್ತಾರೆ. ಇದರಲ್ಲಿ ರೈತರಿಗೆ ಸಹಾಯಧನವನ್ನ ನೀಡಲಾಗುತ್ತೆ ಮತ್ತು ಅಗತ್ಯವಿದ್ದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೂಡ ನೀಡಲಾಗುತ್ತೆ. ಕಳೆದ ಕೆಲವು ದಶಕಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಈ ಪ್ರಯತ್ನಗಳ ಸಕಾರಾತ್ಮಕ ಪರಿಣಾಮವೂ ಕೂಡ ಗೊತ್ತಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕಡಿಮೆ ಖರ್ಚಿನಲ್ಲಿ ಪಶುಪಾಲನೆಯಿಂದ ಲಕ್ಷಗಟ್ಟಲೆ ಆದಾಯವನ್ನು ಪಡೀತಾ ಇರೋದನ್ನ ಕಾಣಬಹುದು. ಇದರಲ್ಲಿ ಕುರಿ ಸಾಕಾಣಿಕೆಯೂ ಕೂಡ ಸೇರಿದೆ. ಕಳೆದ ಕೆಲವು ವರ್ಷಗಳಿಂದ ದೇಶದ ಹಲವು ರಾಜ್ಯಗಳಲ್ಲಿ ಕುರಿ ಸಾಕಣೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗ್ತಾ ಇದೆ. ಕುರಿ ಸಾಕಾಣಿಕೆ ವ್ಯವಹಾರವು ಸಾಕಷ್ಟು ಬೆಳವಣಿಗೆಯನ್ನ ಕಂಡಿದೆ. ಏಕೆಂತಂದ್ರೆ ಕುರಿ ಸಾಕಣೆಯಲ್ಲಿ ಇತರೆ ಪ್ರಾಣಿಗಳಿಗಿಂತ ಖರ್ಚು ಕಡಿಮೆ ಮತ್ತು ಲಾಭ ಹೆಚ್ಚು. ಸಣ್ಣ ಮತ್ತು ಅತಿ ಸಣ್ಣ ರೈತರು ಇದನ್ನ ಸುಲಭವಾಗಿ ಮಾಡಬಹುದು. ಕುರಿ ಸಾಕಾಣಿಕೆಗೆ ಮತ್ತು ಆರೈಕೆಗೆ ಹೆಚ್ಚು ಖರ್ಚಿನ ಅಗತ್ಯ ಬರೋದಿಲ್ಲ ಮತ್ತು ಇದು ಕೇವಲ ಕಾಡು ಹುಲ್ಲು ಅಥವಾ ಕಳೆಗಳನ್ನ ತಿನ್ನುವ ಮೂಲಕ ಸ್ವತಃ ಅಭಿವೃದ್ಧಿಯನ್ನ ಹೊಂದುತ್ತೆ. ಇದರಿಂದಾಗಿ ದೇಶದ ಗ್ರಾಮೀಣ ಪ್ರದೇಶದ ಹೆಚ್ಚಿನ ಸಂಖ್ಯೆಯ ಜನರು ಕುರಿಯನ್ನ ಸಾಕುವ ಮೂಲಕ ಲಕ್ಷಾಧಿಪತಿಗಳಾಗ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಸಣ್ಣ ರೈತರ ಆರ್ಥಿಕತೆಯ ಮುಖ್ಯ ಮೂಲವಾಗಿ ಪಶುಸಂಗೋಪನೆಯನ್ನ ಪರಿಗಣಿಸಲಾಗುತ್ತೆ. ಪಶುಸಂಗೋಪನೆ ವ್ಯವಹಾರದಲ್ಲಿ ರೈತರು ಕಡಿಮೆ ವೆಚ್ಚದಲ್ಲಿ ಮತ್ತು ಮನೆಯ ಸಣ್ಣ ಭಾಗದಿಂದ ಪ್ರಾಣಿಗಳ ವ್ಯಾಪಾರವನ್ನ ಮಾಡ್ತಾರೆ. ಅದರಲ್ಲಿ ಅವರು ಮೇಕೆ ಮತ್ತು ಕುರಿಗಳನ್ನು ಸಾಕ್ತಾರೆ. ಈ ವ್ಯವಹಾರವು ಗ್ರಾಮೀಣ ಮಟ್ಟದಲ್ಲಿ ರೈತರಿಗೆ ಉತ್ತಮ ಉದ್ಯೋಗವನ್ನು ನೀಡುತ್ತೆ. ಕುರಿಯು ಸಸ್ಯಾಹಾರಿ ಪ್ರಾಣಿಯಾಗಿದ್ದು ಕಾಡು ಹುಲ್ಲು ಮತ್ತು ಹಸಿರು ಎಲೆಗಳನ್ನು ತಿನ್ನುವ ಮೂಲಕ ಸ್ವತಃ ಅಭಿವೃದ್ಧಿಯನ್ನು ಹೊಂದುತ್ತೆ. ಸಾಮಾನ್ಯವಾಗಿ ಅದರ ಆಹಾರಕ್ಕಾಗಿ ಯಾವುದೇ ವಿಶೇಷ ವ್ಯವಸ್ಥೆಯನ್ನು ಮಾಡಬೇಕಾಗಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಜಾನುವಾರು ರೈತರು ಹಾಲು ಉತ್ಪಾದನೆ, ಉಣ್ಣೆ ಮತ್ತು ಅದರ ಮಾಂಸಕ್ಕಾಗಿ ಕುರಿಗಳನ್ನು ಸಾಕ್ತಾರೆ. ಕುರಿಯಿಂದ ಪಡೆದ ಉಣ್ಣೆ ಮತ್ತು ಚರ್ಮದಿಂದ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡಲಾಗುತ್ತೆ. ಇದಲ್ಲದೆ ಇದರ ಮಾಂಸವು ತುಂಬಾ ಪೌಷ್ಟಿಕವಾಗಿದೆ ಮತ್ತು ಅನೇಕ ರೀತಿಯ ವಿಟಮಿನ್ಗಳು ಇದರಲ್ಲಿ ಕಂಡುಬರುತ್ತೆ. ಆದ್ದರಿಂದ ಇದರ ಉಣ್ಣೆ ಮತ್ತು ಮಾಂಸ ಹಾಗೆಯೇ ಹಾಲಿಗೆ ಬೇಡಿಕೆ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ ಉತ್ತಮವಾದಂತಹ ಬೆಲೆ ಸಿಗುತ್ತೆ. ಇತರ ಸಣ್ಣ ಪ್ರಾಣಿಗಳಿಗೆ ಹೋಲಿಸಿದರೆ ಇದರ ಸಾಕಣೆ ತುಂಬಾ ಸರಳವಾಗಿದೆ. ಯಾಕೆಂತಂದ್ರೆ ಕುರಿಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಮತ್ತು ಕಡಿಮೆ ಜಾಗದಲ್ಲಿ ಸುಲಭವಾಗಿ ಸಾಕಬಹುದು. ಅಷ್ಟೇ ಅಲ್ಲ, ಕುರಿಗಳು ಹವಾಮಾನಕ್ಕೆ ಅನುಗುಣವಾಗಿ ತಮ್ಮನ್ನ ತಾವು ರೂಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿವೆ. ಎಲ್ಲ ರೀತಿಯ ಹವಾಮಾನದಲ್ಲಿ ಇವುಗಳನ್ನು ಸಾಕಬಹುದು. ಪ್ರಸ್ತುತ ದೇಶದಲ್ಲಿ ಮಲ್ಸುರ, ಜೈಸಲ್ಮೇರಿ, ಮಂಡಿಯನ್, ಮಾರ್ವಾರಿ, ಬಿಕನೇರಿ, ಮರಿನೋ, ಕೋಡಿಡಾಲ್, ರಂಬುಟು, ಛೋಟಾ ನಾಗ್ಪುರಿ, ಶಹದಾಬಾದ್ ಜಾತಿಯ ಕುರಿಗಳನ್ನು ಕಾಣಬಹುದು. ರಾಷ್ಟೀಯ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಪಶುಸಂಗೋಪನೆಯನ್ನು ಉತ್ತೇಜಿಸಲು ಹಾಗೂ ಹೊಸ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು 2014-15 ಸಾಲಿನಲ್ಲಿ ರಾಷ್ಟೀಯ ಜಾನುವಾರು ಮಿಷನ್ ಅನ್ನು ಪ್ರಾರಂಭ ಮಾಡಿತು. ಈ ಮಿಷನ್ ಅಡಿಯಲ್ಲಿ ಆಹಾರ ಮತ್ತು ಮೇವಿನ ಅಭಿವೃದ್ಧಿ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೋಳಿ, ಕುರಿ, ಮೇಕೆ ಮತ್ತು ಹಂದಿ ಸಾಕಣೆ ಕ್ಷೇತ್ರದಲ್ಲಿ ಉದ್ಯಮಶೀಲತೆ, ಅಭಿವೃದ್ಧಿ ಮತ್ತು ತಳಿ ಸುಧಾರಣೆ ಹಾಗೆಯೇ ಪ್ರಾಣಿಗಳ ಉತ್ಪಾದಕತೆಯನ್ನು ಹೆಚ್ಚಿಸುವ ಮೂಲಕ ಉದ್ಯೋಗವನ್ನು ಸೃಷ್ಟಿಸಲು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಈ ಮಿಷನ್ ಅಡಿಯಲ್ಲಿ ರೈತರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಲಕ್ಷ ಲಕ್ಷ ಖರ್ಚು ಮಾಡಿ ಕುರಿ ಸಾಕಣೆಯನ್ನು ಆರಂಭ ಮಾಡಬಹುದು. ರಾಷ್ಟೀಯ ಲೈವೋಲ್ಸ್ಟಸ್ ಮಿಷನ್ ಈ ಯೋಜನೆಯ ಅಡಿಯಲ್ಲಿ ನಡೆಸಲಾಗುತ್ತಿರುವ ಕುರಿ ಮತ್ತು ಮೇಕೆ ಸಾಕಣೆ ಯೋಜನೆಯ ಅಡಿ ನೀವು ನಿಮ್ಮ ಮನೆಯ ಸಮೀಪದಲ್ಲಿಯೇ ಸ್ವಂತ ಉದ್ಯಮವನ್ನು ಆರಂಭ ಮಾಡಬಹುದು. ಈ ವ್ಯವಹಾರಕ್ಕೆ ಯಾವುದೇ ರೀತಿಯ ವಯಸ್ಸಿನ ಮಿತಿ ಅಥವಾ ಶೈಕ್ಷಣಿಕ ಅರ್ಹತೆಯ ಅಗತ್ಯ ಇರೋದಿಲ್ಲ. ಕುರಿ ಸಾಕಣೆಗಾಗಿ ನೀವು ಯಾವುದೇ ವ್ಯಕ್ತಿಯಿಂದ ಸಾಲವನ್ನು ತೆಗೆದುಕೊಳ್ಬೇಕಾಗಿಲ್ಲ. ನೀವು ಈ ಯೋಜನೆಯ ಅಡಿ ಅರ್ಜಿ ಸಲ್ಲಿಸುವ ಮೂಲಕ 10-12 ಕುರಿ ಮತ್ತು 1 ಗಂಡು ಕುರಿಯನ್ನು ಸಾಕಲು ಪ್ರಾರಂಭವನ್ನ ಮಾಡಬಹುದು ಮತ್ತು ಕಡಿಮೆ ಬಂಡವಾಳವನ್ನ ಇಟ್ಟುಕೊಂಡು ಸಹಾಯಧನದಲ್ಲಿ ಗರಿಷ್ಠ 1,00,000 ರೂಪಾಯಿ ಹಾಗೂ ಮುಂಬರುವ ಸಮಯದಲ್ಲಿ ಇದನ್ನ ಇನ್ನೂ ಹೆಚ್ಚು ಮಾಡಿಕೋಬಹುದು. ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಪ್ರಾಣಿ ತಜ್ಞರ ಪ್ರಕಾರ ಹೆಚ್ಚಿನ ಲಾಭವನ್ನ ಪಡೆಯಲು ಕುರಿಗಳ ಬೆಲೆ ಮತ್ತು ಅದರ ತಳಿ ಅವಲಂಬನೆಯಾಗಿರುತ್ತೆ. ಉತ್ತಮ ತಳಿಯ ಕುರಿಗಳ ಬೆಲೆ 3,000-5,000 ರೂಪಾಯಿವರೆಗೆ ಇರುತ್ತೆ. ಹಾಗೇನೆ 500 ಚದರ ಅಡಿ ಶೆಡ್ನಲ್ಲಿ 20 ಕುರಿಗಳನ್ನು ಸಾಕಬಹುದು ಅಂಥೇಳಿ ಪರಿಗಣಿಸಲಾಗಿದೆ. ಆದರೆ ಈ ಶೆಡ್ ತೆರೆದಿರಬೇಕು ಮತ್ತು ಗಾಳಿ ಆಡುವಂತೆ ಇರಬೇಕು. ಈ ರೀತಿಯ ಶೆಡ್ ತಯಾರಿಕೆಗೆ ಸುಮಾರು 25,000-40,000 ರೂಪಾಯಿ ಖರ್ಚಾಗಬಹುದು. ಕುರಿ ಸಾಕಾಣಿಕೆಯಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕಾದಂತಹ ಪ್ರಮುಖ ಅಂಶಗಳತ್ತ ಗಮನ ಹರಿಸೋದಾದರೆ, ಪ್ರಾಣಿ ತಜ್ಞರ ಪ್ರಕಾರ ಕುರಿ ಸಾಕಣೆಗೆ ಗರಿಷ್ಠ 10 ಚದರ ಅಡಿ ಅಗತ್ಯ ಬೇಕಾಗುತ್ತೆ. ಕುರಿ ಸಾಕಾಣಿಕೆಯಲ್ಲಿ ಎಲ್ಲಾ ಕುರಿಗಳನ್ನು ಒಟ್ಟಿಗೆ ಇಡಬಹುದು. ಏಕೆಂತಂದ್ರೆ ಈ ಜೀವಿಗಳು ಪರಸ್ಪರ ಹೋರಾಡುವ ಪ್ರವೃತ್ತಿಯನ್ನ ಹೊಂದಿಲ್ಲ. ಆದರೆ ಗಂಡು ಕುರಿಗಳನ್ನು ಹೆಣ್ಣು ಕುರಿಗಳಿಂದ ಪ್ರತ್ಯೇಕವಾಗಿ ಇರಿಸಲಾಗುತ್ತೆ. ಏಕೆಂತಂದ್ರೆ ಗಂಡು ಕುರಿಗಳು ಹಿಂಸಾತ್ಮಕ ಸ್ವಭಾವದವಾಗಿರುತ್ತವೆ. ಪ್ರಾಣಿ ತಜ್ಞರ ಪ್ರಕಾರ 30 ಹೆಣ್ಣು ಕುರಿಗಳಿಗೆ 1 ಗಂಡು ಕುರಿ ಸಾಕು. ಗರ್ಭಿಣಿ ಕುರಿಗಳನ್ನು ಯಾವಾಗಲೂ ಇತರ ಕುರಿಗಳಿಂದ ಪ್ರತ್ಯೇಕವಾಗಿ ಇರಿಸಲಾಗುತ್ತೆ. ಕುರಿಗಳ ಸರಿಯಾದ ಅಭಿವೃದ್ಧಿಗಾಗಿ ಅವುಗಳನ್ನು ಸಾಮಾನ್ಯವಾಗಿ ತೆರೆದ ಜಾಗದಲ್ಲಿ ಮೇಯಿಸಿ, ಏಕೆಂತಂದ್ರೆ ಅವುಗಳ ಮುಖ್ಯ ಆಹಾರವು ಕಾಡು ಹಸಿರು ಹುಲ್ಲು ಮತ್ತು ಮರಗಳ ಎಲೆಗಳು. ಕುರಿಗಳನ್ನು ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಹುಲ್ಲುಗಾವಲಿನಲ್ಲಿ ಮೇಯಿಸಬೇಕು. ಪ್ರಾಣಿ ತಜ್ಞರ ಪ್ರಕಾರ ಒಂದು ಕುರಿ ವರ್ಷದಲ್ಲಿ 2 ಬಾರಿ ಮರಿಗಳಿಗೆ ಜನ್ಮವನ್ನು ನೀಡುತ್ತೆ. ನೀವು 15 ಕುರಿಯೊಂದಿಗೆ ಪ್ರಾರಂಭ ಮಾಡಿದರೆ ಸರಿಸುಮಾರು 50-60 ಕುರಿಗಳನ್ನು 1 ವರ್ಷದಲ್ಲಿ ಪಡೆಯಬಹುದು. ಮಾರುಕಟ್ಟೆಯಲ್ಲಿ ಒಂದು ಕುರಿಯ ಬೆಲೆ 3,000-8,000 ರೂಪಾಯಿವರೆಗೆ ಇರುತ್ತೆ. ಅದರಂತೆ 50 ಕುರಿಗಳ ಬೆಲೆ ಅಂದಾಜು 4,00,000 ರೂಪಾಯಿ ಆಗಬಹುದು. ಎಲ್ಲಾ ಖರ್ಚುಗಳನ್ನ ಕಳೆದ್ರೂ ಸುಮಾರು 1,00,000 ರೂಪಾಯಿ ಹಣವನ್ನ ವಾರ್ಷಿಕವಾಗಿ ಲಾಭವಾಗಿ ಪಡೆಯಬಹುದು. ಇನ್ನು ಕುರಿ ಸಾಕಾಣಿಕೆಯ ಪ್ರಯೋಜನಗಳತ್ತ ನೋಡೋದಾದರೆ, ಪ್ರಾಣಿ ತಜ್ಞರ ಪ್ರಕಾರ ಕುರಿ ಹಾಲು ಮತ್ತು ಮಾಂಸದಲ್ಲಿ ಔಷಧೀಯ ಗುಣಗಳು ಮತ್ತು ಪ್ರೋಟೀನ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಇದರಿಂದಾಗಿ ಅದರ ಹಾಲು ಮತ್ತು ಮಾಂಸಕ್ಕೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಕುರಿಯ ಉಣ್ಣೆ ಮತ್ತು ಚರ್ಮದಿಂದ ಆದಾಯವನ್ನ ಪಡೆಯಬಹುದು. ಕುರಿಯ ಹಿಕ್ಕೆಗಳನ್ನು ಗೊಬ್ಬರವಾಗಿ ಮಾರಾಟ ಮಾಡಬಹುದು. ಇದರ ಬಳಕೆಯಿಂದ ಹೊಲಗಳ ಉತ್ಪಾದಕತೆಯನ್ನ ಹೆಚ್ಚಿಸಬಹುದು. ಬರಪೀಡಿತ ಪ್ರದೇಶಗಳಲ್ಲಿ ಕೃಷಿಯೊಂದಿಗೆ ಕುರಿ ಸಾಕಾಣಿಕೆಯನ್ನು ಸುಲಭವಾಗಿ ಮಾಡಬಹುದು. ಕುರಿ ಖರೀದಿ ಮತ್ತು ಮಾರಾಟಕ್ಕೆ ಯಾವುದೇ ತೊಂದರೆ ಇಲ್ಲ. ಸ್ಥಳೀಯ ಪ್ರದೇಶದಲ್ಲಿ ಮಾತ್ರ ಇದಕ್ಕೆ ಮಾರುಕಟ್ಟೆ ಸೃಷ್ಟಿಸಬಹುದು. ಬಹುತೇಕ ಉದ್ಯಮಿಗಳು ಹಳ್ಳಿ ಹಳ್ಳಿಗೆ ಬಂದು ಇವುಗಳನ್ನು ಖರೀದಿ ಮಾಡ್ತಾರೆ. ಕುರಿಗಳಿಂದ ಪಡೆದ ಉಣ್ಣೆಯಿಂದ ಅನೇಕ ರೀತಿಯ ಬೆಚ್ಚಗಿನ ಬಟ್ಟೆಗಳನ್ನು ತಯಾರು ಮಾಡಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ರೈತರು ಉತ್ತಮ ಲಾಭ ಗಳಿಸಲು ಅನೇಕ ರೀತಿಯ ವ್ಯವಹಾರಗಳಿಗೆ ಒಂದು ಕುರಿಯನ್ನ ಬಳಕೆ ಮಾಡಬಹುದು. ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಉಪಕಸುಬಾಗಿ ಕುರಿ ಸಾಕಾಣಿಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೌರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಬೈ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರ್ ಅನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ ಅನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884-26-7651. ರೈತ ಬಂದವರೇ, ಕೇಳಿದ್ರೆ ಮನಸ್ಸು ಮಾಡಿದ್ರೆ ರೈತರು ಬಹಳ ಚೆನ್ನಾಗಿ ತಮ್ಮ ವೃತ್ತಿಯಲ್ಲಿ ಬೆಳವಣಿಗೆಯನ್ನ ಕಾಣಬಹುದು. ಅದಕ್ಕೆ ವಿದ್ಯಾಭ್ಯಾಸ ಬೇಕೇ ಬೇಕು ಅನ್ನೋದೇನಿಲ್ಲ. ಜಾಣತನ ಇದ್ರೆ ಎಲ್ಲಾ ಕಸಬುಗಳಲ್ಲೂ ಜನ ಸುಖವಾಗಿ ಸಂತೋಷವಾಗಿ ಸಾರ್ಥಕವಾಗಿ ಜೀವನವನ್ನ ಸಾಗಿಸ್ಕೊಂತ ಹೋಗ್ಬೋದು. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು. ಜೀವನದಲ್ಲಿ ಓದಿಗೆ ಅಲ್ಪ ಸ್ಥಾನ, ಬುದ್ಧಿಗೆ ದೊಡ್ಡ ಸ್ಥಾನ. ಸಹಜ, ಎಷ್ಟೋ ಜನ ವಿದ್ಯಾವಂತರು ಜೀವನದಲ್ಲಿ ಅಷ್ಟೊಂದು ಒಳ್ಳೆ ನೆಲೆಯನ್ನ ಕಾಣಲಿಕ್ಕಾಗಿಲ್ಲ. ಅದರಂತೆ ಓದ್ದೇ ಇರೋರು ಸಹ ಎಷ್ಟೋ ಜನ ತಮ್ಮ ಬುದ್ಧಿಯನ್ನ ಬಳಸಿಕೊಳ್ಳದಲ್ಲೇ ಹಾಗೆ ಜೀವಂತವಾಗಿದ್ದಾರೆ. ಓದಿರೋರು ಓದ್ದೇ ಇರೋರು ಬುದ್ಧಿಯನ್ನು ಉಪಯೋಗಿಸಿಕೊಂಡು ಪ್ರಚಂಡರಾಗಿ ವಿಶೇಷವಾಗಿ ತಮ್ಮ ಜೀವನವನ್ನ ಕಟ್ಟಿಕೊಂಡು ಇನ್ನೂ ಅನೇಕರಿಗೆ ಉಪಕಾರವನ್ನು ಮಾಡ್ತಿದ್ದಾರೆ. ಅದರಲ್ಲೂ ಖರ್ಚುಗಳನ್ನ ಕಮ್ಮಿಗೊಳಿಸಿಕೊಂಡು ಹೋಗೋದು, ಪರಿಸರಕ್ಕೆ ಪೂರಕವಾಗಿ ಜೀವನ ಮಾಡೋದು, ತಮ್ಮನ್ನ ಕೆಲಸಗಳಲ್ಲಿ ಚೆನ್ನಾಗಿ ತೊಡಗಿಸಿಕೊಳ್ಳೋದು, ಕಾರ್ಮಿಕರನ್ನ ಉತ್ತಮವಾಗಿ ನಿಭಾಯಿಸಿಕೊಂಡು ಹೋಗೋದು, ಬಹುಬೆಳೆ ಪದ್ಧತಿಯಲ್ಲಿ ಕೃಷಿಯನ್ನ ಸಾಗುವಳಿ ಮಾಡ್ಕೊಂತ ಹೋಗೋದು, ಮಣ್ಣಿನ ಫಲವತ್ತತೆಯನ್ನ ಕಡ್ಡಾಯವಾಗಿ ಚೆನ್ನಾಗಿ ಕಾಪಾಡಿಕೊಂಡು ಹೋಗೋದು, ಹೀಗೆ ಹತ್ತಾರು ಸಂಗತಿಗಳಲ್ಲಿ ಕೃಷಿಕರು ಹೆಜ್ಜೆ ಇಟ್ಟಾಗ ಸೋಲು ಅಷ್ಟು ಸುಲಭವಾಗಿ ಹತ್ತಿರ ಬರೋದಿಲ್ಲ. ಏರುಪೇರುಗಳು ಇದ್ದಿದ್ದೆ. ವಾತಾವರಣದಲ್ಲಿ ಮಳೆ ಕೆಲವೊಂದ್ಸಾರಿ ಅತಿಯಾಗಿ ಬರುತ್ತೆ, ಕೆಲವೊಂದ್ಸಾರಿ ಕಡಿಮೆ ಆಗೋದಿದೆ. ಕೀಟ ರೋಗಗಳ ಬಾಧೆ ಹೆಚ್ಚು ಕಡಿಮೆ ಆಗ್ತಿರತ್ತೆ. ಕೆಲವೊಂದ್ಸಾರಿ ಏನೂ ಕೀಟ ಬರಲಿಲ್ಲ, ರೋಗ ಕಾಣಿಸ್ಲಿಲ್ಲ ಅಂತ ಅನ್ಕೊಂಡು ಇದ್ದಾಗ್ಲೇ ಮರು ವರ್ಷ ಅಥವಾ ಕೆಲವಾರು ವರ್ಷಗಳ ಮೇಲೆ ರೋಗ ಅಥವಾ ಕೀಟಗಳು ಕಾಡಿ ಬೆಳೆಯನ್ನೇ ಕುಗ್ಗಿಸ್ಬಿಡ್ತವೆ ಅಥವಾ ನಾಶ ಮಾಡೋದಿದೆ. ಇನ್ನು ಧಾರಣೆ ಅಷ್ಟೇ, ಮಾರುಕಟ್ಟೆಯಲ್ಲಿ ಅಗಾಧವಾಗಿ ಬೆಲೆ ಬರೋದಿದೆ ಇಲ್ಲ ಕುಸಿಯೋದಿದೆ. ಇವೆಲ್ಲವುಗಳ ಮಧ್ಯದಲ್ಲಿ ರೈತರು ಎಷ್ಟೋ ಕಡೆಗೆ ಉತ್ತಮವಾಗಿ ಜೀವನವನ್ನ ಸಾಗಿಸ್ಕೊಂತ ಬಂದಿದ್ದಾರೆ, ತಮ್ಮ ಆಸ್ತಿಯನ್ನ ಬೆಳೆಸ್ಕೊಂತ ಹೋಗ್ತಿದ್ದಾರೆ, ಅರ್ಥಪೂರ್ಣವಾಗಿ ಜೀವನವನ್ನ ಕಟ್ಕೊಂಡಿದ್ದಾರೆ. ರೈತ ಬಂದವರೇ, ಕೃಷಿ ಶ್ರೇಷ್ಠವಾದದ್ದು ಅಂತ ಅನ್ಕೊಂಡು ನಮ್ಮ ಹಿರಿಯರು ಅದನ್ನು ನಂಬಿಕೊಂಡು